ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗೋಡಂಬಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ರಾಜೇಶ್ವರಿ ನಿಡುಗುಂದಿ ಅವರೊಂದಿಗೆ ಸಂದರ್ಶನ ಕೇಳಿ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಮುನಿರಾಬಾದ್ ತೋಟಗಾರಿಕಾ ಕಾಲೇಜಿನಲ್ಲಿ ನೆಡುತೂಪು ಸಾಂಬಾರು ಔಷಧಿ ಮತ್ತು ಸುಗಂಧಿ ಸಸ್ಯಗಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ರಾಜೇಶ್ವರಿ ನಿಡುಗುಂದಿ ಅವರಿದ್ದಾರೆ. ಇವತ್ತವರು ಗೋಡಂಬಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ತಮಗೆ ಮಾಹಿತಿ ನೀಡಲಿದ್ದಾರೆ. ರಾಜೇಶ್ವರಿ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಈ ಗೋಡಂಬಿ ಬೆಳೆಯ ಪ್ರಸ್ತುತ ಸ್ಥಾನಮಾನದ ಬಗ್ಗೆ ಏನು ಹೇಳ್ತೀರಿ ನಮ್ಮ ರೈತ ಮಿತ್ರರಿಗೆ? ನಮಸ್ಕಾರ ಎಲ್ರಿಗೂ. ಈ ಗೋಡಂಬಿ ಬೆಳೆ ಬಗ್ಗೆ ಹೇಳಬೇಕಂತಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಉಪಯೋಗ ಮಾಡತಕ್ಕಂಥ ಡ್ರೈ ಫ್ರೂಟ್ಸ್ ಏನು ಹೇಳ್ತೀವಿ ಅದರಲ್ಲಿ ಗೋಡಂಬಿಯು ಒಂದು ಪ್ರಮುಖವಾದದ್ದು. ಇದು ಅತ್ಯಂತ ಅಧಿಕವಾಗಿ ಪ್ರೋಟೀನ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಹಾಗೂ ಕೊಬ್ಬಿನಾಂಶವನ್ನು ಜಾಸ್ತಿ ಇದರಲ್ಲಿ ಇರೋದ್ರಿಂದ ಎಲ್ಲರಿಗೂ ಉಪಯೋಗವಾಗತಕ್ಕಂಥ ಒಂದು ಒಳ್ಳೆಯ ಪದಾರ್ಥವಾಗಿದೆ. ಸೊ ಈ ಗೋಡಂಬಿ ಬೆಳೆ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಮುಖವಾದ ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಈ ಬೆಳೆನ ನಮ್ಮ ದೇಶಕ್ಕೆ ಸುಮಾರು 16ನೇ ಶತಮಾನದಲ್ಲಿ ಪರಿಚಯಿಸಲಾಯಿತು. ಇದಕ್ಕಿಂತ ಮುಂಚೆ ಇದರ ಬಗ್ಗೆ ಉಪಯೋಗದ ಬಗ್ಗೆ ಯಾರು ಜನರಿಗೂ ಗೊತ್ತಿರಲಿಲ್ಲ ಅಷ್ಟೊಂದು. ಸೊ ಇದನ್ನು ಇದರ ಬೇರು ಭೂಮಿಯಲ್ಲಿ ಬಹಳ ಆಳಕ್ಕೆ ಹೋಗೋದ್ರಿಂದ ಇದನ್ನು 16ನೇ ಶತಮಾನದಲ್ಲಿ ಬ್ರೆಜಿಲ್ ದೇಶದಿಂದ ಮಣ್ಣು ಸವಕಳಿ ತಡೆಗಟ್ಟಲಿಕ್ಕೆ ಹಾಗೂ ಅರಣ್ಯ ಸಂರಕ್ಷಣೆಗಾಗಿ ಇದನ್ನು ತಂದು ನಮ್ಮ ದೇಶಕ್ಕೆ ಪರಿಚಯಿಸಲಾಯಿತು. ಇದರ ವಾಣಿಜ್ಯ ಪ್ರಾಮುಖ್ಯತೆಯನ್ನು ನಾವು ಸುಮಾರು 19ನೇ ಶತಮಾನದಲ್ಲಿ 1920-22ರಲ್ಲಿ ಇದರ ಆರ್ಥಿಕ ಉಪಯೋಗವನ್ನು ಮನಗಂಡು ಆವಾಗಿಲಿಂದ ಇದನ್ನು ನಾವು ವಾಣಿಜ್ಯ ಬೆಳೆಯಾಗಿ ಬೆಳೆಯಲಿಕ್ಕೆ ಪ್ರಾರಂಭಿಸಿದ್ವಿ. ಈ ಪ್ರಸಕ್ತ ಸಾಲಿನಲ್ಲಿ ನಮ್ಮ ದೇಶದಲ್ಲಿ ಒಟ್ಟು 1.04 ಮಿಲಿಯನ್ ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಗೋಡಂಬಿಯನ್ನು ಬೆಳೀತಾ ಇದ್ದಾರೆ. ಇದರಿಂದ ಪ್ರತಿ ವರ್ಷ ಸುಮಾರು 0.68 ಮಿಲಿಯನ್ ಟನ್ನಷ್ಟು ಉತ್ಪಾದನೆ ಕೂಡ ಪ್ರತಿ ವರ್ಷ ಆಗ್ತಾ ಇದೆ. ಸೊ ಆದ್ದರಿಂದ ಇದು ಗೋಡಂಬಿಯ ಬೆಳೆ ಒಂದು ಒಳ್ಳೆಯ ವಾಣಿಜ್ಯ ಬೆಳೆಯಾಗಿ ಹೊರಹೊಮ್ಮತಾ ಇದೆ. ಮತ್ತು ಈ ಇಡೀ ಜಗತ್ತಿನ ಗೋಡಂಬಿ ಬೆಳೆಯ ಪ್ರೊಡಕ್ಷನ್ನನ್ನು ನಾವು ನೋಡಬೇಕಾದ್ರೆ ಇದರಲ್ಲಿ ನಮ್ಮ ಭಾರತ ದೇಶವು ಪ್ರಥಮ ಸ್ಥಾನದಲ್ಲಿದೆ. ಗೋಡಂಬಿ ಬೆಳೆಯ ಪ್ರದೇಶನೂ ಇರ್ಬೋದು ಹಾಗೂ ಇದರ ಉತ್ಪಾದನೆಯಲ್ಲೂ ಕೂಡ ಭಾರತ ದೇಶ ಪ್ರಥಮ ಸ್ಥಾನದಲ್ಲಿದೆ. ಸೊ ಆದ್ದರಿಂದ ಇದರ ಪ್ರಾಮುಖ್ಯತೆ ಬಹಳನೇ ಇದೆ ಅಂತ ಹೇಳ್ಬೋದು. ಭಾರತ ದೇಶದಲ್ಲಿ ನಮ್ಮ ಪ್ರಮುಖ ರಾಜ್ಯಗಳಂತಂದರೆ ಮಹಾರಾಷ್ಟ್ರ ಎಲ್ಲಕ್ಕಿಂತ ಮೊದಲು. ಸೊ ಮಹಾರಾಷ್ಟ್ರದಲ್ಲಿ ಸರಿಸುಮಾರು 60%ದಷ್ಟು ಉತ್ಪಾದನೆಯನ್ನು ಮಾಡ್ತಾ ಇದೆ, ನಮ್ಮ ದೇಶದ ಪ್ರಮುಖ ಬೆಳೆ ಆಗ್ತಾ ಇದೆ. ಸೊ ಇದರಲ್ಲಿ ಮತ್ತೆ ಇದಲ್ಲದೆ ಕರ್ನಾಟಕ, ಕೇರಳ, ಗೋವಾ, ತಮಿಳುನಾಡು ಇಂಥ ಅನೇಕ ರಾಜ್ಯಗಳಲ್ಲಿ ಕೂಡ ಈ ಗೋಡಂಬಿನ ಬೆಳೆಯಲಾಗ್ತಾ ಇದೆ. ನೀವು ಹೇಳುವ ಪ್ರಕಾರ ಬಹಳಷ್ಟು ಈ ಕರಾವಳಿ ಪ್ರದೇಶದ ರಾಜ್ಯಗಳಲ್ಲಿ ಇದು ಹೆಚ್ಚಾಗಿ ಬೆಳೀತಾ ಇದೆ. ಇದರರ್ಥ ಅಲ್ಲಿಯ ಹವಾಮಾನ ಕಾರಣ ಆಗ್ಬೋದಾ, ಅಥವಾ ಅದರ ಜೊತೆಗೆ ಅಲ್ಲಿಯ ಹವಾಮಾನ ಕಾರಣ ಆದರೆ ಈ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯ ಹವಾಮಾನ ಈ ಗೋಡಂಬಿ ಬೆಳೆಗೆ ಎಷ್ಟು ಸೂಕ್ತ ಅಂತೀರಿ ನೀವು? ಒಳ್ಳೆ ಪ್ರಶ್ನೆ ಇದೆ. ಯಾಕಂದ್ರೆ ಗೋಡಂಬಿ ಬೆಳೆ ಅಂದ ತಕ್ಷಣ ಎಲ್ಲರಿಗೂ ಒಂಥರ ಕರಾವಳಿ ಅಥವಾ ಗುಡ್ಡಗಾಡು ಪ್ರದೇಶದಲ್ಲೇನೆ ಬೆಳೆಯೋದು ಅಂತ ಅನ್ಸುತ್ತೆ. ಆಕ್ಚುಲಿ ನಾವು ಹೇಳ್ಬೇಕಂತಂದ್ರೆ ಇದು ಬಹಳ ಗಡುತರವಾದ ಸಸ್ಯ, ಬಹಳ ಗಡುಸಾದ ಸಸ್ಯ. ಸೊ ಇದನ್ನ ನಾನು ಮೊದಲೇ ಹೇಳಿದ್ದೆ, ಇದನ್ನ ಅರಣ್ಯ ಸಂರಕ್ಷಣೆಗಾಗಿ ಅಂತಾನೇ ನಮ್ಮ ದೇಶಕ್ಕೆ ಸಸ್ಯ, ಬಹಳ ಗಡುಸಾದ ಸಸ್ಯ. ಸೊ ಇದನ್ನ ನಾನು ಮೊದಲೇ ಹೇಳಿದ್ದೆ, ಇದನ್ನ ಅರಣ್ಯ ಸಂರಕ್ಷಣೆಗಾಗಿ ಅಂತಾನೇ ನಮ್ಮ ದೇಶಕ್ಕೆ ತರಲಾಯಿತು ಅಂತ. ಸೊ ಆದ್ದರಿಂದಾಗಿ ಇದು ಒಳ್ಳೆ ಒಣ ಪ್ರದೇಶದಲ್ಲೂ ಕೂಡ ಚೆನ್ನಾಗಿ ಬರುತ್ತೆ, ಬೆಚ್ಚನೆಯ ವಾತಾವರಣ. ಅದರಲ್ಲಿ ವಾತಾವರಣದಲ್ಲಿ ಸ್ವಲ್ಪ ಆರ್ದ್ರತೆ ಒಂದು ಸ್ವಲ್ಪ ಹೆಚ್ಚಾಗಿ ಕೂಡ ಇದು ಚೆನ್ನಾಗಿ ಬರುತ್ತೆ. ಸೊ ಈಗ ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗಳ ಬೀದರ್ ಮತ್ತು ಬಾಗಲಕೋಟೆ ಆ ಕಡೆ ಬೆಳಗಾಂ ಜಿಲ್ಲೆಗಳಲ್ಲಿ ಕೂಡ ಇದು ಚೆನ್ನಾಗಿ ಬರ್ತಾ ಇದೆ ಗೋಡಂಬಿ. ಆದ್ದರಿಂದ ಈ ಕಡೆ ನಮ್ಮ ಈ ಒಣ ಪ್ರದೇಶ ಒಣ ವಾತಾವರಣದ ವಲಯದಲ್ಲಿ ಕೂಡ ಚೆನ್ನಾಗಿ ಬರುತ್ತದೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಮಣ್ಣು ಕೂಡ ಇದಕ್ಕೆ ಯಾವುದೇ ರೀತಿಯ ಮಣ್ಣನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಜೇಡಿ ಮಣ್ಣು ಮತ್ತು ಅತಿಯಾದ ಜೇಡಿ ಮಣ್ಣು ಮತ್ತು ಚೌಳು ಮಣ್ಣು ಇವನ್ನೆರಡು ಬಿಟ್ಟು ಉಳಿದ ಎಲ್ಲಾ ತರಹದ ಇರುತ್ತೆ. ಕೆಂಪು ಮಣ್ಣು ಯಾವುದರಲ್ಲಿ ಕೂಡ ಚೆನ್ನಾಗಿ ಬರುತ್ತದೆ ಇದು ಗೋಡಂಬಿ. ಈ ಗೋಡಂಬಿಗೆ ಸ್ಥಳೀಯವಾಗಿ ಅದರ ಜೊತೆಗೆ ಅಂತಾರಾಷ್ಟ್ರೀಯವಾಗಿ ಕೂಡ ತುಂಬಾ ಒಳ್ಳೆ ಬೆಲೆ ಇದೆ. ಹೀಗಾಗಿ ಇದು ಒಬ್ಬ ರೈತನಿಗೆ ಉತ್ತಮ ಲಾಭ ತರುವ ವಾಣಿಜ್ಯ ಬೆಳೆಯಾಗಿ ಕೂಡ ಕಂಡು ಬರಲಿಕ್ಕೆ ಸಾಧ್ಯತೆ ಇದೆ ಈ ಭಾಗದಲ್ಲಿ. ಈ ಕಾರಣದಿಂದ ಈ ಬೆಳೆಯ ಪ್ರಮುಖ ಭಾಗಗಳು ಮತ್ತು ಉತ್ಪನ್ನಗಳ ಉಪಯೋಗಗಳು ಯಾವ್ಯಾವು ಅಂತೀರಿ ನೀವು? ಗೋಡಂಬಿ ಅಂದ ತಕ್ಷಣ ಎಲ್ಲರಿಗೂ ನೆನಪು ಬರೋದು ಗೋಡಂಬಿ ಬೀಜಗಳು ಮಾತ್ರ. ಸೊ ಇದಲ್ಲದೆ ಇದರಲ್ಲಿ ಅನೇಕ ಪ್ರಮುಖವಾದ ವಾಣಿಜ್ಯ ಉತ್ಪನ್ನಗಳು ಕೂಡ ತಗೋಬಹುದು. ಈ ಗೋಡಂಬಿಯಲ್ಲಿ ಪ್ರಮುಖವಾಗಿ ಎಲ್ಲರೂ ನೋಡಿರೋ ಹಾಗೆ ಕಾಯಿ ಇರುತ್ತೆ, ಹಣ್ಣು ಅಂತೀವಿ ಹಣ್ಣು, ಅದರ ಕೆಳಗಡೆ ಒಂದು ಸಣ್ಣ ಬೀಜ ಇರುತ್ತೆ. ಸೊ ಹಣ್ಣು ಕೂಡ ಅದನ್ನು ಕ್ಯಾಶ್ಯೂ ಆ್ಯಪಲ್ ಅಂತ ಕರಿತೀವಿ ನಾವು. ಆ ಆ್ಯಪಲ್ ಕೂಡ ಬಹಳ ಪ್ರಮುಖವಾದದ್ದು, ಅದು ವಿಟಮಿನ್ ಸಿ ಹೆಚ್ಚಾಗಿ ಇರುತ್ತದೆ ಇದರಲ್ಲಿ. ಇದು ನಮ್ಮ ಮಾಮೂಲಿ ಸಿಟ್ರಸ್ ಫ್ರೂಟ್ಸ್ ಅಂತಂದರೆ ಲಿಂಬೆ ಹಣ್ಣು, ಮೋಸಂಬಿ ಅವೆಲ್ಲದರಕ್ಕಿಂತ 10 ಪಟ್ಟು ಹೆಚ್ಚಿನ ವಿಟಮಿನ್ ಸಿಯನ್ನು ಹೊಂದಿರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಜ್ಯೂಸ್ ತಯಾರಿಕೆಯಲ್ಲಿ ಅಥವಾ ಇದರಿಂದ ಜ್ಯಾಮ್ ಜೆಲ್ಲಿ ಇಂಥ ಅನೇಕ ಪದಾರ್ಥಗಳನ್ನು ಮಾಡಿ ಕೂಡ ಮಾರಾಟ ಮಾಡಬಹುದು. ಇದು ಒಂದು ಪ್ರಮುಖ ಬೆಳೆ. ಇದಲ್ಲದೆ ಈ ಗೋಡಂಬಿ ಕಾಯಿಯಿಂದ ಬೀಜವನ್ನು ತೆಗಿಬೇಕಾದ್ರೆ ಮೇಲೆ ಒಂದು ಗಟ್ಟಿಯಾದ ಕವಚ ಇರುತ್ತೆ. ಸೊ ಆ ಕವಚವನ್ನು ನಾವು ಸಂಸ್ಕರಣೆ ಮಾಡಿ ಬೀಜವನ್ನು ಬೇರ್ಪಡಿಸಬೇಕಾಗುತ್ತದೆ. ಸೊ ಈ ಕವಚವನ್ನು ಬೇರ್ಪಡಿಸುವಾಗ ಈ ಕವಚದಲ್ಲಿ ಒಂದು ಸಣ್ಣ ಸಣ್ಣ ರಂಧ್ರಗಳಿರುತ್ತೆ, ಆ ರಂಧ್ರಗಳೊಳಗೆ ಒಂದು ಎಣ್ಣೆಯಂಥ ಪದಾರ್ಥ ಇರುತ್ತೆ. ಸೊ ಅದನ್ನು ನಾವು ಕ್ಯಾಶ್ಯೂ ನಟ್ ಶೆಲ್ ಲಿಕ್ವಿಡ್ ಅಂತ ಕರಿತೀವಿ. ಆ ಎಣ್ಣೆ ಪದಾರ್ಥದಲ್ಲಿ ಈ ಅನಕಾರ್ಡಿಕ್ ಆ್ಯಸಿಡ್ ಅನ್ನುವಂಥ ಅಂಶ ಸ್ವಲ್ಪ ತುಂಬ ಹೆಚ್ಚಾಗಿರುತ್ತೆ. ಸೊ ಇದನ್ನು ನಾವು ಇಂಡಸ್ಟ್ರಿಯಲ್ ಆಯಿಲ್ ಆಗಿ ಉಪಯೋಗ ಮಾಡ್ತೀವಿ. ಕೆಲವೊಂದು ಲ್ಯುಬ್ರಿಕೇಟಿಂಗ್ ಇಂಡಸ್ಟ್ರಿಯಲ್ಲಿ ಲ್ಯುಬ್ರಿಕೇಟಿಂಗ್ ಆಯಿಲ್ ಅಂತ ಉಪಯೋಗ ಏನು ಮಾಡ್ತಾರೆ, ಸೊ ಅದರಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ. ಸೊ ಆದ್ದರಿಂದ ಈ ಕ್ಯಾಶ್ಯೂ ನಟ್ ಶೆಲ್ ಲಿಕ್ವಿಡ್ ಕೂಡ ಒಂದು ಪ್ರಮುಖವಾದಂಥ ಉತ್ಪನ್ನವಾಗಿದೆ. ಸೊ ಈ ರೀತಿ ಗೇರು ಬೀಜದೊಂದಿಗೆ ಇವೆರಡೂ ಅನೇಕ ಉಪಯೋಗಗಳನ್ನು ಹೊಂದಿವೆ ಅಂತ ಹೇಳ್ಬೋದು. ಗೇರು ಬೀಜದ ಎಲ್ಲ ಭಾಗಗಳು ಕೂಡ ತೀರಾ ಉಪಯೋಗವನ್ನು ಹೊಂದಿವೆ, ಅದರಿಂದ ಮಾರುಕಟ್ಟೆ ನಮ್ಮ ರೈತನಿಗೆ ಲಭ್ಯವಾಗುತ್ತೆ ಅಂತೀರಿ ನೀವು. ಇನ್ನು ಈ ಗೋಡಂಬಿ ಬೆಳೆಯ ಸಸ್ಯಾಭಿವೃದ್ಧಿ ಸೂಕ್ತ ತಳಿಗಳು ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಸಾಧ್ಯ ಇದೆಯಾ? ಈಗ ಗೋಡಂಬಿಯಲ್ಲಿ ಬೆಳಿಬೇಕಾದ್ರೆ ಈಗ ಅನೇಕ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಕ್ಯಾಶ್ಯೂ, ರಿಸರ್ಚ್ ಸ್ಟೇಷನ್ ಎಲ್ಲ ಕಡೆ, ಉಳ್ಳಾಳಲ್ಲಿ ಇದೆ, ವೆಂಗೂರ್ಲಾ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಒಂದೊಂದು ಸಂಶೋಧನಾ ಕೇಂದ್ರಗಳಿವೆ. ಸೊ ಅಲ್ಲಿಂದ ಅನೇಕ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ನಮ್ಮ ಪ್ರದೇಶಕ್ಕೆ ಹೊಂದಾಣಿಕೆಯಾಗುವಂಥ ತಳಿಗಳನ್ನು ನಾವು ಆಯ್ಕೆ ಮಾಡಿ ಬೆಳಿಬೇಕಾಗುತ್ತೆ. ಸೊ ನಮ್ಮಲ್ಲಿ ಈ ಒಣ ಪ್ರದೇಶ ಒಣ ವಾತಾವರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಬರ್ತಾ ಇರುವಂತಹ ತಳಿಗಳಂತಂದ್ರೆ ವೆಂಗೂರ್ಲಾ 4, ವೆಂಗೂರ್ಲಾ 8 ಹಾಗೂ ಕೆಲವೊಂದು ಕಡೆ ಈಗ ಭಾಸ್ಕರ್ ಅನ್ನುವಂಥ ತಳಿನ ಬೆಳೀತಾ ಇದ್ದಾರೆ. ಸೊ ಅವು ಚೆನ್ನಾಗಿ ಕೂಡ ಬರ್ತಾ ಇದ್ದಾವೆ. ಸೊ ಅವು ನಮ್ಮ ವಾತಾವರಣಕ್ಕೆ ತಕ್ಕಂಥವು ಅಂತ ಹೇಳ್ಬೋದು. ಈ ತಳಿಗಳಲ್ಲಿ ಬೀಜಗಳ ಗಾತ್ರ ತುಂಬ ದೊಡ್ಡದಾಗಿರುತ್ತೆ ಹಾಗೂ ಸರಾಸರಿ ಅವು 9-10 kg ಬೀಜಗಳನ್ನು ಪ್ರತಿ ಗಿಡದಿಂದ ನಾವು ಪಡೆಯಬಹುದಾಗಿದೆ. ಸೊ ಇವು ಪ್ರಮುಖ ತಳಿಗಳು. ಇದಲ್ಲದೆ ಈಗ ಸಸ್ಯಾಭಿವೃದ್ಧಿ ಮಾಡಬೇಕಾದ್ರೆ ನಾವು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಗೋಡಂಬಿಯಲ್ಲಿ ಇದು ಕ್ರಾಸ್ ಪಾಲಿನೇಷನ್ ಆಗೋದ್ರಿಂದ ಇದರಲ್ಲಿ ಬಹಳ ಥರದ ಗಿಡಗಳನ್ನು ನಾವು ಪಡಿಬೋದಾಗುತ್ತೆ. ಸೊ ಆದ್ದರಿಂದ ಇಲ್ಲಿ ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಅಂದರೆ ಕಸಿ ಪದ್ಧತಿಯನ್ನು ಇಲ್ಲಿ ನಾವು ಉಪಯೋಗ ಮಾಡ್ತೀವಿ. ಅದರಲ್ಲೂ ಮೃದು ಕಾಂಡ ಕಸಿ ಪದ್ಧತಿಯ ಅತ್ಯಂತ ಲಾಭದಾಯಕವಾಗಿದೆ. ಈ ಪದ್ಧತಿಯಿಂದ ಪಡಿತಕ್ಕಂಥ ಸಸಿಗಳು ತುಂಬ ಶಕ್ತಿಯುತವಾಗಿರ್ತವೆ, ಅತಿ ಬೇಗನೆ ಇಳುವರಿ ಕೊಡಲಿಕ್ಕೆ ಪ್ರಾರಂಭಿಸ್ತವೆ ಹಾಗೂ ಗುಣಮಟ್ಟ ಕೂಡ ಬಹಳ ಉತ್ತಮವಾಗಿರುತ್ತದೆ. ಸೊ ಆದ್ದರಿಂದ ಈ ಮೃದು ಕಾಂಡ ಕಸಿ ಪದ್ಧತಿಯನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾರೆ. ಇದರಲ್ಲಿ ಈ ಮೃದು ಕಾಂಡ ಕಸಿ ಪದ್ಧತಿಯನ್ನು ಉಪಯೋಗಿಸಿ ಮಾಡಬೇಕಾದ್ರೆ ನಾವು ಜೂನ್ ಜುಲೈ ತಿಂಗಳಲ್ಲಿ ಮಾಡಬೇಕಿದ್ದನ್ನ. ಜೂನ್ ಜುಲೈ ತಿಂಗಳಲ್ಲಿ ಸಸಿಗಳನ್ನು ರೂಟ್ ಸ್ಟಾಕ್ ಅಂತ ಏನು ಉಪಯೋಗ ಮಾಡ್ತೇವೆ ಅದನ್ನು ಪಾಲಿಬ್ಯಾಗ್ನಲ್ಲಿ ಹಾಕಿ ಸಸಿನ ಬೆಳೆಸಬೇಕು. ಸೊ ಅದ್ರ ಮೇಲೆ ನಾವು ಸಯಾನ್ ಅಂತ ಕಸಿ ಮಾಡಬೇಕಾದ್ರೆ ಸಯಾನ್ ಅನ್ನು ಉಪಯೋಗಿಸ್ತೀವಲ್ಲ ಅದನ್ನು ಅಧಿಕ ಇಳುವರಿ ಕೊಡುವಂಥ ಗಿಡಗಳಿಂದ ಸಂಗ್ರಹಿಸಬೇಕು. ಅವು ಹೆಚ್ಚು ಕಮ್ಮಿ ಅಂತಂದರೆ 3-4 ತಿಂಗಳು ವಯಸ್ಸಿನವಾಗಿರಬೇಕು. ಅದು ಮತ್ತು ಒಂದು ಪೆನ್ಸಿಲ್ ಅಷ್ಟು ದಪ್ಪ ಇರಬೇಕು. ಇಂಥ ಸಯಾನ್ ಕಡ್ಡಿಗಳನ್ನು 12-15 cm ಉದ್ದ ಇರುವಂಥ ಕಡ್ಡಿಗಳನ್ನು ತೆಗೆದುಕೊಂಡು ನಾವು ಕಸಿ ಮಾಡಬೇಕು. ಕಸಿ ಮಾಡಿ ಅವುಗಳನ್ನು ನೆರಳು ಪರದೆಯಡಿ 1 ವರ್ಷದವರೆಗೂ ಬೆಳೆಸಿ ಆ ನಂತರ ನಾವು ನಮ್ಮ ಭೂಮಿಯಲ್ಲಿ ನಾಟಿ ಮಾಡಬಹುದು. ಸೊ ಇದಲ್ಲದೆ ನಾಟಿ ಮಾಡಬೇಕಾದ್ರೆ ಗುಂಡಿಗಳನ್ನು ತೆಗಿಬೇಕು. 60 ಸೆಂಟಿಮೀಟರ್ ಅಗಲ ಉದ್ದ ಹಾಗೂ ಆಳದ ಗುಂಡಿಗಳನ್ನು ತೆಗೆದು ಅದರಲ್ಲಿ ಮೊದಲು ಅರ್ಧದಷ್ಟು ಮೇಲ್ಮಣ್ಣು ಹಾಗೂ ಸಾವಯವ ಗೊಬ್ಬರ ಯಾವುದಾದ್ರೂ, ನೀವು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಯಾವುದಾದ್ರೂ ಒಂದು ಅರ್ಧದಷ್ಟು ತುಂಬಬೇಕು. ಆ ತುಂಬಿ ಅದರಲ್ಲಿ ಗುಣಿಗಳ ಮಧ್ಯದಲ್ಲಿ ಈ ಸಸಿನ ನಾಟಿ ಮಾಡಬೇಕು. ಮತ್ತು ಇದರಲ್ಲಿ ನಾಟಿ ಮಾಡಬೇಕಾದ್ರೆ ಗಿಡಗಳ ಮಧ್ಯದಲ್ಲಿ ಅಂತರ ಎಷ್ಟಿರಬೇಕಪ್ಪ ಅಂತಂದರೆ ಸುಮಾರು 7, ನಾಟಿ ಮಾಡಬೇಕಾದ್ರೆ ಗಿಡಗಳ ಮಧ್ಯದಲ್ಲಿ ಅಂತರ ಎಷ್ಟಿರಬೇಕಪ್ಪ ಅಂತಂದರೆ ಸುಮಾರು 7x7 ಮೀಟರ್ ಅಥವಾ 8x8 ಮೀಟರ್ನ ಉಪಯೋಗಿಸ್ಬೋದು. ಅದಲ್ಲದೆ ನೀವು ಅಧಿಕ ಸಾಂದ್ರ ಪದ್ಧತಿಯನ್ನು ಉಪಯೋಗಿಸ್ಬೇಕಪ್ಪ ಅಂತಂದರೆ ಅದರಿಂದ ನಾವು 5x5 ಅಥವಾ 5x4 ಮೀಟರ್ ವರೆಗೂ ಉಪಯೋಗಿಸ್ಬೋದು. ಇವಾಗ ಈ ಕಸಿ ಪದ್ಧತಿ ಅಂತ ಹೇಳಿದ್ರೆ ನೀವು, ಈ ಕಸಿ ಮಾಡಿದ ಸಸಿಗಳು ಇಲ್ಲಿ ಸಮೀಪದಲ್ಲಿ ಎಲ್ಲಾದರೂ ಸಿಗುವ ಸಾಧ್ಯತೆಗಳು ಇವೆಯಾ? ಹಾಗೆ ಎಲ್ಲಿ ಸಿಗತ್ತೆ? ನಮ್ಮ ರೈತರು ಯಾರಾದರೂ ಆಸಕ್ತಿ ಪಟ್ಟರೆ ನಾವು ಗೋಡಂಬಿ ಬೆಳೆ ಮಾಡಬೇಕು ಅಂತೇಳಿ. ಈ ಕಸಿ ಗಿಡಗಳು ನಮಗೆ ನಮ್ಮ ವೆಂಗುರ್ಲಾ ರಿಸರ್ಚ್ ಸ್ಟೇಷನ್ ಇದೆ, ಸೊ ಇಂಥಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಮಾಡಿದರೆ ಎಷ್ಟು ಸಸಿಗಳು ಬೇಕಂತ ಮುಂಚಿತವಾಗಿ ಹೇಳಬೇಕು ಅವರಿಗೆ. ಒಂದು 5-6 ತಿಂಗಳು ಮುಂಚಿತವಾಗಿ ಹೇಳಿದರೆ ಅವರು ನಿಮಗೆ ಎಷ್ಟು ಸಸಿಗಳು ಬೇಕಿದೆ ಅಂತ ನಂಬರೂ ಕ್ಲಿಯರ್ ಆಗಿ ಹೇಳಿದರೆ ಅವರು ಅಷ್ಟು ಸಸಿಗಳನ್ನು ಬೆಳೆಸಿ. ವೆಂಗುರ್ಲಾ ರಿಸರ್ಚ್ ಸ್ಟೇಷನ್ ಇದೆ, ಸೊ ಇಂಥಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಮಾಡಿದರೆ ಎಷ್ಟು ಸಸಿಗಳು ಬೇಕಂತ ಮುಂಚಿತವಾಗಿ ಹೇಳಬೇಕು ಅವರಿಗೆ. ಒಂದು 5-6 ತಿಂಗಳು ಮುಂಚಿತವಾಗಿ ಹೇಳಿದರೆ ಅವರು ನಿಮಗೆ ಎಷ್ಟು ಸಸಿಗಳು ಬೇಕಿದೆ ಅಂತ ನಂಬರೂ ಕ್ಲಿಯರ್ ಆಗಿ ಹೇಳಿದರೆ ಅವರು ಅಷ್ಟು ಸಸಿಗಳನ್ನು ಬೆಳೆಸಿ ಆಗಿ ಹೇಳಬೇಕು ಅವರಿಗೆ. ಒಂದು 5-6 ತಿಂಗಳು ಮುಂಚಿತವಾಗಿ ಹೇಳಿದರೆ ಅವರು ನಿಮಗೆ ಎಷ್ಟು ಸಸಿಗಳು ಬೇಕಿದೆ ಅಂತ ನಂಬರೂ ಕ್ಲಿಯರ್ ಆಗಿ ಹೇಳಿದರೆ ಅವರು ಅಷ್ಟು ಸಸಿಗಳನ್ನು ಬೆಳೆಸಿ ನಿಮಗೆ ತಯಾರು ಮಾಡಿಕೊಡ್ತಾರೆ. ನಾಟಿ ಪದ್ಧತಿ ಎಲ್ಲ ಹೇಳಿದ್ರೆ ನೀವು 5x5 ಅಂತರದಲ್ಲಿ ಕೂಡ ನಾವು ನೆಡಬೇಕು ಬೇಕಿದೆ ಅಂತ ನಂಬರೂ ಕ್ಲಿಯರ್ ಆಗಿ ಹೇಳಿದರೆ ಅವರು ಅಷ್ಟು ಸಸಿಗಳನ್ನು ಬೆಳೆಸಿ ನಿಮಗೆ ತಯಾರು ಮಾಡಿಕೊಡ್ತಾರೆ. ನಾಟಿ ಪದ್ಧತಿ ಎಲ್ಲ ಹೇಳಿದ್ರೆ ನೀವು 5x5 ಅಂತರದಲ್ಲಿ ಕೂಡ ನಾವು ನೆಡಬಹುದು. ಸಾಂದ್ರತೆ ನಿಮಗೆ ಅನಿವಾರ್ಯ ಆದರೆ ಅದರ ಜೊತೆಗೆ 7x7 ಅಥವಾ 8x8 ಅಡಿಗಳ ಅಂತರದಲ್ಲಿ, ಮೀಟರ್ಗಳ ಅಂತರದಲ್ಲಿ ನಾವು ನೆಡಬಹುದು ಅಂತ ಹೇಳಿದ್ರಿ. ಈಗ ಈ ಸಸಿಗಳನ್ನು ನೆಟ್ಟ ನಂತರ ಅವುಗಳ ನಿರ್ವಹಣೆ ಹೇಗೆ ಅಂತೀರಿ? ಸೊ ಇದು ಬಹಳ ಪ್ರಮುಖವಾದ ಅಂಶ. ಯಾಕೆ ಅಂದರೆ ನಾನು ಮೊದಲೇ ಹೇಳಿದೆ, ನಮ್ಮ ದೇಶ ಇಡೀ ಜಗತ್ತಿನಲ್ಲೇ ಗೋಡಂಬಿ ಬೆಳೆಯುವುದರಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ನಮ್ಮ ಉತ್ಪಾದನಾ ಪ್ರದೇಶನೂ ಹೆಚ್ಚಿಗೆ ಇದೆ ಹಾಗೂ ನಮ್ಮ ಉತ್ಪಾದನೆಯೂ ಹೆಚ್ಚಿಗೆ ಇದೆ. ಆದರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಪ್ರೊಡಕ್ಟಿವಿಟಿ ಅಂದರೆ ಉತ್ಪಾದಕತೆ ಏನಿದೆ ತುಂಬ ಕಮ್ಮಿ ಇದೆ. ನಮ್ಮ ದೇಶದಲ್ಲಿ ಸರಾಸರಿ ಉತ್ಪಾದಕತೆ 206 ಕೆಜಿ ಪ್ರತಿ ಹೆಕ್ಟೇರ್ ಇದ್ದರೆ ಬೇರೆ ಸಣ್ಣ ಪುಟ್ಟ ದೇಶಗಳಾದಂಥ ವಿಯೆಟ್ನಾಂ, ಬ್ರೆಜಿಲ್ ಅಂಥ ದೇಶಗಳಲ್ಲಿ ಅವರ ಉತ್ಪಾದಕತೆ 1 ಟನ್ ಪ್ರತಿ ಹೆಕ್ಟೇರ್ ಇದೆ. ಸೊ ಏನಂತಂದರೆ ಇದರಲ್ಲಿ ನಮಗೆ ಬಹಳಷ್ಟು ಪ್ರದೇಶ ಇದೆ, ಆದರೆ ನಮ್ಮ ಉತ್ಪನ್ನ ಉತ್ಪಾದಕತೆ ಕಮ್ಮಿ ಇದೆ. ಸೊ ಈ ಉತ್ಪಾದಕತೆಯನ್ನು ಯಾವ ರೀತಿ ಹೆಚ್ಚು ಮಾಡ್ಕೋಬೇಕಂದ್ರೆ ಅನೇಕ ಸುಧಾರಿತ ಬೇಸಾಯ ಕ್ರಮಗಳಿದ್ದಾವೆ, ಅವುಗಳನ್ನು ಉಪಯೋಗ ಮಾಡೋದ್ರಿಂದ ನಾವು ನಮ್ಮ ಟೋಟಲ್ ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡ್ಕೋಬೋದು. ಅದರಲ್ಲಿ ಪ್ರಮುಖವಾಗಿ ಗೊಬ್ಬರಗಳನ್ನು ಕೊಡುವುದು, ಈಗ ಸಾವಯವ ಗೊಬ್ಬರ ಆಗಿರಬಹುದು ಅಥವಾ ಯೂರಿಯಾ ಗೊಬ್ಬರಗಳನ್ನು ಕೊಡದೇ ಇರ್ಬೋದು, ಇದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮದಲ್ಲಿ ಕೊಟ್ಟರೆ ಮಾತ್ರ ಅದು ಗಿಡಗಳಿಗೆ ಉಪಯೋಗ ಆಗುತ್ತದೆ. ಗೋಡಂಬಿಯಲ್ಲಿ ಪ್ರತಿ ಗಿಡಕ್ಕೆ ಸುಮಾರು 40 ಟನ್ ಕೊಟ್ಟಿಗೆ ಗೊಬ್ಬರನ ಹಾಕಬೇಕಾಗುತ್ತೆ ಪ್ರತಿ ಗಿಡಕ್ಕೆ. ಸೊ ಇದಲ್ಲದೆ ಇದರ ಜೊತೆಗೆ 1 ಸಾವಿರ ಗ್ರಾಂ 250 ಗ್ರಾಂ ಹಾಗೂ 250 ಗ್ರಾಂ ಪ್ರತಿ ಗಿಡಕ್ಕೆ NPK ಯೂರಿಯಾ ಫಾಸ್ಫರಸ್ ಪೊಟ್ಯಾಶ್ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಇದನ್ನು ಗೊಬ್ಬರ ಕೊಡಬೇಕಾದ್ರೆ ನಾವು ಗಿಡದಿಂದ 1.5 ಮೀಟರ್ ಅಥವಾ ದೂರದಲ್ಲಿ ಸಣ್ಣ ಸಣ್ಣ ಟ್ರೆಂಚ್ಗಳನ್ನು ಓಪನ್ ಯೂರಿಯಾ ಫಾಸ್ಫರಸ್ ಪೊಟ್ಯಾಶ್ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಇದನ್ನು ಗೊಬ್ಬರ ಕೊಡಬೇಕಾದ್ರೆ ನಾವು ಗಿಡದಿಂದ 1.5 ಮೀಟರ್ ಅಥವಾ ದೂರದಲ್ಲಿ ಸಣ್ಣ ಸಣ್ಣ ಟ್ರೆಂಚ್ಗಳನ್ನು ಓಪನ್ ಮಾಡಿ ಅದರಲ್ಲಿ ಗೊಬ್ಬರವನ್ನು ಹಾಕಿ ಮುಚ್ಚಿ ನಂತರ ನೀರನ್ನು ಹಾಯಿಸಬೇಕಾಗುತ್ತೆ. ಸೊ ಇದಲ್ಲದೆ ನೀರಿನ 1.5 ಮೀಟರ್ ಅಥವಾ ದೂರದಲ್ಲಿ ಸಣ್ಣ ಸಣ್ಣ ಟ್ರೆಂಚ್ಗಳನ್ನು ಓಪನ್ ಮಾಡಿ ಅದರಲ್ಲಿ ಗೊಬ್ಬರವನ್ನು ಹಾಕಿ ಮುಚ್ಚಿ ನಂತರ ನೀರನ್ನು ಹಾಯಿಸಬೇಕಾಗುತ್ತೆ. ಸೊ ಇದಲ್ಲದೆ ನೀರಿನ ಪೂರೈಕೆ ಕೂಡ ಅತ್ಯಂತ ಪ್ರಮುಖವಾದದ್ದು. ಇದರಲ್ಲಿ ನಾವು ಹನಿ ನೀರಾವರಿ ಪದ್ಧತಿ ಉಪಯೋಗ ಮಾಡಿದರೆ ಬಹಳ ಉಪಯೋಗ ಆಗುತ್ತೆ. ಸೊ ಈ ಎಲ್ಲ ಪದ್ಧತಿಗಳನ್ನು ಅನುಸರಿಸಿ ನಾವು ಒಳ್ಳೆಯ ಬೆಳೆನ ಬೆಳಿಬೋದು. ಇವಾಗ ನಂದೊಂದು ಕುತೂಹಲದ ಪ್ರಶ್ನೆ ಅಂತಂದರೆ, ಇವಾಗ ಹೊಸದಾಗಿ ಒಂದು ಗೇರು ಬೀಜ ಪ್ಲಾಂಟೇಷನ್ ಯಾರಾದರೂ ರೈತರು ಮಾಡಿದರೆ ಅವರು ಉತ್ಪಾದನೆ ಪಡ್ಕೊಳ್ಳಿಕ್ಕೆ ಎಷ್ಟು ವರ್ಷಗಳ ಕಾಲ ನಿರ್ವಹಣೆ ಮಾಡಬೇಕಾಗತ್ತೆ? ಗಿಡ ಕೊಯ್ಲಿಗೆ ಬರಬೇಕಂತಂದರೆ ಹೆಚ್ಚು ಕಮ್ಮಿ 5-6 ವರ್ಷ ಬೇಕು. ಅಲ್ಲಿವರೆಗೂ ನಿರ್ವಹಣೆಯನ್ನು ಮಾಡಬೇಕು. ಅದರ ಮಧ್ಯದಲ್ಲಿಯೇ ನಾವು ಇರುವಂಥ ಪ್ರದೇಶವನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅಥವಾ ಅಡಿಷ್ನಲ್ ಇನ್ಕಮ್ ಅಂತ ಹೇಳ್ತೀವಿ ಅದನ್ನು ಯಾವ ರೀತಿ ಪಡಿಬೇಕಂತ ಕೆಲವೊಂದು ಅಂಶಗಳನ್ನು ಹೇಳ್ತೀನಿ. ಇದರಲ್ಲಿ ಮೊದಲನೇದಾಗಿ ಅಂತಂದರೆ ಅಧಿಕ ಸಾಂದ್ರ ತೋಟ ಅಂತ. ಅಧಿಕ ಸಾಂದ್ರ ತೋಟ ಅಂತಂದರೆ ಇರೋ ತೋಟದಲ್ಲಿ ಈಗ ಸಪೋಸ್ ಆಗಲೇ ಹೇಳಿದೆ 8x8 ಅಥವಾ 7x7 ಮೀಟರ್ನಲ್ಲಿ ನಾವು ಪ್ರತಿಯೊಂದು ಗಿಡನ ನಾರ್ಮಲ್ ಆಗಿ ನೆಡ್ತೀವಿ. ಅದರಲ್ಲಿ ಅಧಿಕ ಸಾಂತ್ರ ತೋಟ ಮಾಡ್ಬೇಕಪ್ಪ ಅಂತಂದ್ರೆ ನೀವು 5x5 ಅಥವಾ 5x4 ಮೀಟರ್ ಅಂತರದಲ್ಲಿ ಬೆಳಿಬಹುದು. ಇದರಿಂದ ಏನಾಗುತ್ತೆ, ಗಿಡಗಳು ಚಿಕ್ಕದಾಗಿರುವಾಗ ಈಗ 4-5 ವರ್ಷಕ್ಕೆ ಇದ್ರ ಇಳುವರಿ ಶುರುವಾದ್ರೆ ಒಂದು 10-12 ವರ್ಷದವರೆಗೂ ನೀವು ಅಧಿಕ ಸಾಂದ್ರ ತೋಟನ ಮೇಂಟೈನ್ ಮಾಡಬಹುದು. ಸೊ ಅವಾಗ ಏನಾಗುತ್ತೆ, ನಿಮಗೆ ಡಬಲ್ ಇಳುವರಿ ಬರುತ್ತೆ. ಸೊ ಗಿಡಗಳು ಏನಂದ್ರೆ 5x5 ಹೋದ್ರೆ ನಾವು 400 ಗಿಡಗಳನ್ನ ಒಂದು ಹೆಕ್ಟೇರಿಗೆ, ಅಥವಾ 5x4 ಹೋದ್ರೆ 500 ಗಿಡಗಳನ್ನು ಪ್ರತಿ ಹೆಕ್ಟೇರಿಗೆ ಮಾಡಬಹುದು. ಸೊ ಇದರಿಂದ ಅಧಿಕ ಇಳುವರಿ ಬರುತ್ತೆ, ಹಾಗೂ ನೀವು ಮೊದಲನೇ ದಿನಗಳಲ್ಲಿ ಇರುವಂತ ಪ್ರದೇಶವನ್ನು ಚೆನ್ನಾಗಿ ಉಪಯೋಗ ಮಾಡಿದ ಹಾಗೆ ಆಗುತ್ತೆ. ಸೊ 10 ವರ್ಷ ಆದ್ಮೇಲೆ ಯಾವಾಗ ಗಿಡ ದೊಡ್ಡದಾಗುತ್ತೋ ಅದರ ರೆಂಬೆಗಳೆಲ್ಲ ಅಗಲಾಗಿ ಹರಡ್ಕೊಳ್ತಾವೋ ಅವಾಗ ಒಂದಕ್ಕೊಂದು ಟಚ್ ಆಗುವಂತ ಇದು ಬರುತ್ತೆ, ಅವಾಗ ಕೀಟಗಳ ಹಾವಳಿ ಇದೆಲ್ಲ ಹೆಚ್ಚಾಗುತ್ತೆ. ಸೊ ಅದು 10-12 ವರ್ಷ ಆದ್ಮೇಲೆ ಸೊ ಮಧ್ಯದಲ್ಲಿ ಇರುವಂತಹ ಗಿಡಗಳನ್ನ ನಾವು ಕಡಿದು ತೆಗೆದು ಬಿಡಬೇಕು. ಸೊ ಅದಕ್ಕೊಂದು ಟಚ್ ಆಗುವಂತ ಇದು ಬರುತ್ತೆ, ಅವಾಗ ಕೀಟಗಳ ಹಾವಳಿ ಇದೆಲ್ಲ ಹೆಚ್ಚಾಗುತ್ತೆ. ಸೊ ಅದು 10-12 ವರ್ಷ ಆದ್ಮೇಲೆ ಸೊ ಮಧ್ಯದಲ್ಲಿ ಇರುವಂತಹ ಗಿಡಗಳನ್ನ ನಾವು ಕಡಿದು ತೆಗೆದು ಬಿಡಬೇಕು. ಸೊ ಅವಾಗ ನಾರ್ಮಲ್ ಸ್ಪೇಸಿಂಗ್ ಬರುತ್ತೆ, ಅಂದ್ರೆ 8x8 ಮೀಟರ್ ಅಥವಾ 7x7 ಮೀಟರ್ ಬರುತ್ತೆ. ಸೊ ಇದನ್ನ ನಾವು ಸುಮಾರು ಆದ್ಮೇಲೆ ಸೊ ಮಧ್ಯದಲ್ಲಿ ಇರುವಂತಹ ಗಿಡಗಳನ್ನ ನಾವು ಕಡಿದು ತೆಗೆದು ಬಿಡಬೇಕು. ಸೊ ಅವಾಗ ನಾರ್ಮಲ್ ಸ್ಪೇಸಿಂಗ್ ಬರುತ್ತೆ, ಅಂದ್ರೆ 8x8 ಮೀಟರ್ ಅಥವಾ 7x7 ಮೀಟರ್ ಬರುತ್ತೆ. ಸೊ ಇದನ್ನ ನಾವು ಸುಮಾರು 50 ವರ್ಷಗಳವರೆಗೂ ಈ ಬೆಳೆಯನ್ನ ನಾವು ತಗೋಬಹುದು. ಗಿಡಗಳನ್ನ ಕಟಾವು ಮಾಡೋದಕ್ಕಿಂತ ಗಿಡದ ರೆಂಬೆಗಳನ್ನ ನಾವು ತಗೋಬಹುದು. ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅತಿ ಸಾಂದ್ರತೆಯ ತೋಟಗಳಲ್ಲಿ ಹೇಗೆ? ಸೊ ಗಿಡಗಳನ್ನ ಅಂದ್ರೆ 4x4 ಮೀಟರ್ ಅಂತಂದ್ರೆ ತುಂಬಾ ಹತ್ತಿರ ಆಗುತ್ತೆ. ಸೊ ಗಿಡಗಳು ಇದು ಬಹಳ ದೊಡ್ಡ ಕೆನೋಪಿ ಏನಂತೀವಿ, ಗಿಡದ ಹರಡುವಿಕೆ ತುಂಬಾ ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ಮತ್ತೆ ಅತಿಯಾದ ನಾವು ಪ್ರೂನಿಂಗ್ ಎಲ್ಲ ಮಾಡಿದ್ರು ಗಿಡಕ್ಕೆ ಇಳುವರಿ ಕಮ್ಮಿ ಆಗುತ್ತೆ. ಯಾಕಂತಂದ್ರೆ ಇದು ಟರ್ಮಿನಲ್ ಬಿಯರಿಂಗ್ ಅಂತ ಗಿಡದ ತುದಿಗೆ ಕಾಯಿಗಳನ್ನ ಬಿಡುತ್ತೆ, ಹೂಗಳನ್ನ ಕಾಯಿಗಳನ್ನ. ಸೊ ಅದಕ್ಕೆ ಅತಿಯಾದ ಪ್ರೂನಿಂಗ್ ಮಾಡಿದ್ರು ನಮ್ಮ ಇಳುವರಿ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಗಿಡಗಳನ್ನ ಕಟಾವು ಮಾಡೋದು ಒಂದೇ ದಾರಿ. ಸೊ ಅದರಿಂದ 10-12 ವರ್ಷದವರೆಗೂ ನೀವು ಅಧಿಕ ಇಳುವರಿನ ಪಡಿತೀರಿ. ಈಗ ಪ್ರೂನಿಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಗಿಡಗಳನ್ನ ಕಟಾವು ರೆಂಬೆಗೊಂಬೆ ತೆಗಿಬೇಕಂತಂದ್ರೆ ಅತಿಯಾದ ಕೆಳಗಡೆ ರೆಂಬೆಗಳನ್ನ ಬಿಡಬಾರದು. ಒಂದು ಗಿಡದಿಂದ 1 ಮೀಟರ್ ಬುಡದಿಂದ 1 ಮೀಟರ್ ವರೆಗೂ ಯಾವುದೇ ರೆಂಬೆಗಳನ್ನ ಬಿಡಬಾರದು. ಸೊ ಅದು ಆ ರೀತಿ ಬೆಳೆದುಕೊಂಡ್ರೆ ನಮಗೆ ಬೇರೆ ಗೊಬ್ಬರ ಹಾಕ್ಲಿಕ್ಕೆ ನೀರು ಹಾಯಿಸ್ಲಿಕ್ಕೆ ಎಲ್ಲ ಅನನುಕೂಲ ಆಗುತ್ತೆ. ಸೊ ಅದನ್ನ ತಡೀಲಿಕ್ಕೆ ರೆಂಬೆ ಕೊಂಬೆಗಳನ್ನ ಕಟಾವು ಮಾಡಬಹುದು. ಸೊ ಆಮೇಲೆ ಪ್ರತಿ ವರ್ಷ ಈ ಹಾರ್ವೆಸ್ಟಿಂಗ್ ಆದ್ಮೇಲೆ ಅಂದ್ರೆ ಕೊಯ್ಲು ಆದ ನಂತರ ಕೆಲವೊಂದು ಅತಿಯಾಗಿ ಬೆಳೆದಿರುವಂತ ರೆಂಬೆ ಕೊಂಬೆಗಳನ್ನ ತೆಗಿಬಹುದು. ಸೊ ಇದಲ್ಲದೆ ಗಿಡಕ್ಕೆ ನಾವು ಅಧಿಕವಾಗಿ ನ್ಯೂಟ್ರಿಯಂಟ್ಸ್ ಎಲ್ಲ ಕೊಡ್ಬೇಕಪ್ಪ ಅಂತಂದ್ರೆ ಬರೀ ಗೊಬ್ಬರವನ್ನು ಹಾಕೋದಲ್ದೆ ಗೊಬ್ಬರದ ಜೊತೆಗೆ ಸೊ ಈ ಕಾಯಿ ಮತ್ತು ಹೂಗಳ ಸಂಖ್ಯೆ ಹೆಚ್ಚು ಮಾಡಲು ಸೊ ಹೂ ಬಿಡೋ ಟೈಮಿಗೆ ಏನ್ ಮಾಡ್ಬೇಕು, ಈ ಗ್ರೋತ್ ರೆಗ್ಯುಲೇಟರ್ಸ್ ಅನ್ನು ಸ್ಪ್ರೇ ಮಾಡ್ತಾರೆ, ಎಥ್ರಿಲ್ ಅಂತ. ಈ 10 ಎಥ್ರಿಲ್ 100 PPM ನ ನಾವು 3 ಟೈಮಲ್ಲಿ ಸ್ಪ್ರೇ ಮಾಡಬಹುದು, ಅಂದ್ರೆ ಚಿಗುರು ಬರೋ ಟೈಮಲ್ಲಿ ಹಾಗೂ ಹೂ ಬಿಡುವ ಸಮಯದಲ್ಲಿ ಕೂಡ ಇದನ್ನ ಸ್ಪ್ರೇ ಮಾಡುತ್ತೆ. ಇದರಿಂದ ಹೂಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದರ ಜೊತೆಗೆ ಇದಲ್ಲದೆ ಯೂರಿಯಾನ 3% ಯೂರಿಯಾ ಮತ್ತೆ ಯಾವ್ದಾದ್ರು ಒಂದು ಕೀಟನಾಶಕವನ್ನ ಮಿಕ್ಸ್ ಮಾಡಿ ಇದನ್ನು ಕೂಡ ನಾವು ಸ್ಪ್ರೇ ಮಾಡಬಹುದು. ಇದನ್ನ ಚಿಗುರು ಬರೋ ಸಮಯದಲ್ಲಿ ಮತ್ತೆ ಹೂ ಬಿಡೋ ಸಮಯದಲ್ಲಿ ಮತ್ತೆ ಕಾಯಿ ಕಚ್ಚೋ ಸಮಯದಲ್ಲಿ ಸ್ಪ್ರೇ ಮಾಡಿದ್ರೆ ನಾವು ಸರಾಸರಿ 60-65% ಇಳುವರಿಯನ್ನ ಹೆಚ್ಚಾಗಿ ಪಡಿಬಹುದು. ಮತ್ತೆ ನೀರು ಹಾಯಿಸಬೇಕಾದ್ರೆ ಹನಿ ನೀರಾವರಿ ಪದ್ಧತಿ ಅಂತ ಹೇಳಿದೆ. ಈ ನೀರನ್ನು ಹಾಯಿಸೋದು ಪ್ರಮುಖವಾಗಿ ಜನವರಿಯಿಂದ ಮಾರ್ಚ್ ತಿಂಗಳಲ್ಲಿ ಬಹಳ ಪ್ರಮುಖವಾದದ್ದು. ಅವಾಗ ನೀರು ಹಾಯಿಸಲೇಬೇಕು. ಸೊ ಆವಾಗ ಕಾಯಿ ಕಚ್ಚುವ ಸಮಯದಲ್ಲಿ ಕಾಯಿ ಬೆಳೆಯುವ ಕಾಲದಲ್ಲಿ ನೀರು ಬಹಳ ಬೇಕಾಗುತ್ತೆ. ಸೊ ಹನಿ ನೀರಾವರಿ ಪದ್ಧತಿ ಅನುಸರಿಸಿದ್ರೆ ನೀವು ಸುಮಾರು 80 ಲೀಟರ್ ಪ್ರತಿ ಗಿಡಕ್ಕೆ ಒಂದು 3-4 ದಿನದ ಅಂತರದಲ್ಲಿ ಕೊಡಬೇಕಾಗುತ್ತೆ. ಸೊ ಇದಲ್ಲದೆ ಇದರಲ್ಲಿ ನಾವು ಈ ಗೋಡಂಬಿ ಬೆಳೆಯಲ್ಲಿ ಮಣ್ಣಿನ ಸಂರಕ್ಷಣೆ ಕೂಡ ಪ್ರಮುಖವಾದದ್ದು. ಯಾಕಂದ್ರೆ ಈಗ ಗೋಡಂಬಿ ನಾನು ಹೇಳಿದ್ದೆ ಎಲ್ಲಿಯಾದ್ರೂ ಬೆಳಿಬಹುದು, ಇದು ತುಂಬಾ ಗಟ್ಟಿಯಾದ ಗಿಡ ಅಂತ ಹೇಳಿದ್ದೆ. ಸೊ ಇದನ್ನ ಅತ್ಯಂತ ಇಳಿಜಾರು ಪ್ರದೇಶದಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಸೊ ಅಂತಲ್ಲಿ ಮಣ್ಣಿನ ಸವಕಳಿ ಅಥವಾ ಈ ರಸಗೊಬ್ಬರಗಳ ಸವಕಳಿ ಕೂಡ ಹೆಚ್ಚಾಗಿರುತ್ತದೆ. ಇದರಿಂದ ಮಣ್ಣಿನ ಗುಣಮಟ್ಟ ಕೂಡ ಹಾಳಾಗ್ತಾ ಇರುತ್ತೆ. ಸೊ ಅಂತಲ್ಲಿ ಕೆಲವೊಂದು ಈ ಕ್ರಮಗಳನ್ನ ಅನುಸರಿಸಿದರೆ ಅಂದಾಜಿಗೆ ಏನಂದ್ರೆ ಬದುಗಳನ್ನು ಮಾಡುವುದು, ಗಿಡಗಳ ಮಧ್ಯದಲ್ಲಿ ಬದುಗಳನ್ನು ಮಾಡುವುದು, ಕಲ್ಲುಗಳನ್ನಿಟ್ಟು ಕಲ್ಲು ಬದುಗಳನ್ನ ಏರಿಸುವುದು, ಅಥವಾ ಅಲ್ಲಲ್ಲಿ ಒಂದು 3-4 ಗಿಡಗಳ ಮಧ್ಯೆ ಒಂದೊಂದು ಗುಂಡಿಗಳನ್ನು ತೆಗಿಬೇಕು. ಗುಂಡಿಗಳನ್ನು ತೆಗೆದು ಅದರಲ್ಲಿ ಎಲೆ ಗೊಬ್ಬರ ಅಥವಾ ತ್ಯಾಜ್ಯ ವಸ್ತುಗಳೇನಿರ್ತಾವ ಅವನ್ನೆಲ್ಲ ಹಾಕಿ ಗುಂಡಿಗಳನ್ನು ತೆಗೆದಿರ್ಬೇಕು. ಅದು ಗುಂಡಿಗಳು 1 ಮೀಟರ್ ಉದ್ದ ಹಾಗೂ 1/2 ಮೀಟರ್ ಆಳವಾಗಿರ್ಬೇಕು. ಸೊ ಅಂತಲ್ಲಿ ಹಸಿರೆಲೆಗಳನ್ನ ಹಾಕಿದ್ರೆ ಗೊಬ್ಬರವಾಗಿ ಸಿಗುತ್ತೆ, ಹಾಗೂ ಮಣ್ಣಿನ ಸವಕಳಿನ ಕೂಡ ತಡಿಬಹುದು. ಈ ರೀತಿ ಮಾಡಿದ್ರೆ ನಾವು ಮಣ್ಣಿನ ಗುಣಮಟ್ಟನ ಹೆಚ್ಚಿಸಬಹುದು. ಇದಲ್ಲದೆ ನಾವು ಈ ಮೊದಲಿನ ದಿನಗಳಲ್ಲಿ ಅಂದರೆ ಮೊದಲಿನ 5-6 ವರ್ಷಗಳವರೆಗೆ ಈ ಬೆಳೆ ಹೂ ಬಿಡೋದಿಲ್ಲ. ಸೊ ಅಲ್ಲಿವರೆಗೆ ಇರುವಂತ ಪ್ರದೇಶವನ್ನು ಯಾವ ರೀತಿ ಉಪಯೋಗ ಮಾಡಬೇಕಂದ್ರೆ ನಾವು ಅಂತರ ಬೆಳೆಗಳನ್ನು ಬೆಳ್ಕೋಬಹುದು. ಈ ಅಂತರ ಬೆಳೆಗಳಲ್ಲಿ ನಾವು ಅನೇಕ ತರಕಾರಿಗಳನ್ನು ಅಥವಾ ಶೇಂಗಾ ಸಾಸಿವೆ ಅಂತಹ ಬೆಳೆಗಳನ್ನು ಅಥವಾ ಇದಲ್ಲದೆ ನಾವು ಅರಿಶಿನ ಶುಂಠಿ ತುಳಸಿ ಗಿಡಗಳನ್ನು ಕೂಡ ಬೆಳ್ಕೋಬಹುದು. ಇದರಿಂದ ನಮಗೆ ಹೆಚ್ಚಿನ ಆದಾಯನೂ ಸಿಗುತ್ತೆ ಹಾಗೂ ಪ್ರದೇಶವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡಿರುವಂತೆ ಆಗುತ್ತೆ. ಗೇರು ಪ್ಲಾಂಟೇಷನ್ ಸರಿಸುಮಾರು ಎಷ್ಟು ವರ್ಷಗಳವರೆಗೆ ನಿರಂತರವಾಗಿ ಉತ್ಪನ್ನವನ್ನು ನೀಡಲಿಕ್ಕೆ ಸಾಧ್ಯ ಅಂತೀರಿ ನೀವು? ಒಂದು ಗಿಡ ಈಗ 10 ವರ್ಷದಿಂದ ಇಳುವರಿ ಕೊಡಲಿಕ್ಕೆ ಅಂದರೆ ಎಕನಾಮಿಕ್ ಈಲ್ಡ್ ಅಂತ ಹೇಳ್ತೀವಿ, ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ಇದು ಸುಮಾರು 50 ವರ್ಷಗಳವರೆಗೂ ಚೆನ್ನಾಗಿನೇ ಇಳುವರಿ ಕೊಡುತ್ತೆ. ಕೆಲವೊಂದು ಗಿಡಗಳು ಇದರಲ್ಲಿ ಕಡಿಮೆ ಇಳುವರಿ ಕೊಡುವಂಥ ಗಿಡಗಳನ್ನು ನಾವು ನೋಡಬಹುದು. ಅಂಥ ಸಮಯದಲ್ಲಿ ಏನು ಮಾಡಬೇಕಾಗುತ್ತದೆ ಅಂದರೆ ಈಗ ಈ ಒಂದು ಗಿಡದ ಅದು ಇಳುವರಿ ಮಟ್ಟ ಗೊತ್ತಾಗಬೇಕಂದ್ರೆ ನಮಗೆ ಕನಿಷ್ಠ ಒಂದು 5-6 ವರ್ಷ ಬೇಕಾಗುತ್ತೆ. ಅದು ಹೂ ಬಿಡೋ ಸಮಯದಲ್ಲಿ, ಕಾಯಿ ಕಚ್ಚುವ ಸಮಯದಲ್ಲಿ ಅದರ ಇಳುವರಿ ಬಗ್ಗೆ ನಮಗೆ ಒಂದು ಅಂದಾಜು ಸಿಗುತ್ತೆ. ಸೊ ಆ ಸಮಯದಲ್ಲಿ ಅದು ಕಡಿಮೆ ಇಳುವರಿ ಕೊಡುವಂಥ ಗಿಡ ಆಗಿದ್ರೆ ಅಥವಾ ತುಂಬಾ ವಯಸ್ಸಾಗಿರುವಂತಹ ಗಿಡಗಳು ಯಾವಾದ್ರೂ ಇದ್ರೆ ಅಂದ್ರೆ ಸುಮಾರು 30-40 ವರ್ಷ ಆದ್ಮೇಲೆ ಇಳುವರಿ ಏನಾದ್ರೂ ಕಮ್ಮಿ ಆಗಿತ್ತಪ್ಪ ಅಂತಂದ್ರೆ ಸೊ ಅಂತ ಸಮಯದಲ್ಲಿ ನಾವು ಇಮಿಡಿಯೇಟ್ ಆಗಿ ಚೆನ್ನಾಗಿ ಇಳುವರಿ ಕೊಡುವಂತ ಗಿಡನ ಬೇಕಪ್ಪ ಅಂತಂದ್ರೆ ನಾವು ಒಂದು ಕ್ರಮ ಇದೆ, ಅದು ಪುನಶ್ಚೇತನ ಕಾರ್ಯಕ್ರಮ ಅಂತ ಹೇಳಿ ಗಿಡಗಳ ಪುನಶ್ಚೇತನ ಮಾಡುವುದು. ಅಂದ್ರೆ ಕಟ್ ಮಾಡಿ ಅದರ ಮೇಲೆ ಏನು ರೆಂಬೆಗಳು ಬರುತ್ತವೆ ಅದರ ಮೇಲೆ ಕಸಿ ಮಾಡಿ ಆ ಗಿಡದ ಇಳುವರಿ ಮಟ್ಟವನ್ನು ಹೆಚ್ಚಿಸಬಹುದು. ಈ ರೀತಿ ಮಾಡಿರುವಂತಹ ಗಿಡಗಳು 2-3 ವರ್ಷದಲ್ಲೇ ಹೂ ಬಿಡಲು ಕಾಯಿ ಕಚ್ಚಲು ಪ್ರಾರಂಭಿಸ್ತವೆ. ಸೊ ಈ ರೀತಿ ಮಾಡಿ ಕೂಡ ನಾವು ನಮ್ಮ ಗಿಡಗಳು ಹೆಚ್ಚಿನ ಇಳುವರಿ ಕೊಡುವಂತೆ ಮಾಡ್ಕೋಬಹುದು. ಗೇರು ಪ್ಲಾಂಟೇಷನ್ ನಿರಂತರವಾಗಿ ನಾವು ಪರಿಪೂರ್ಣವಾಗಿ ನಿರ್ವಹಣೆ ಮಾಡಿದರೆ, ಚೆನ್ನಾಗಿ ನೋಡಿಕೊಂಡ್ರೆ 50 ವರ್ಷಗಳ ಕಾಲ ನಿಮಗೆ ನಿರಂತರವಾಗಿ ಆದಾಯವನ್ನು ತರಬಲ್ಲದು ಅಂತೀರಿ ನೀವು? ಇವಾಗ ನಮ್ಮ ರೈತರು ಎಲ್ಲ ರೀತಿಯ ನಿರ್ವಹಣೆಯನ್ನು ಕೂಡ ಮಾಡ್ತಾರೆ, ಅದರ ಜೊತೆಗೆ ಈ ಉತ್ಪನ್ನವನ್ನು ಕೊಯ್ಲು ಮತ್ತು ಸಂಸ್ಕರಣೆ ಮಾಡೋದರಲ್ಲಿ ಬಹಳಷ್ಟು ಅಂಶಗಳನ್ನು ಮರೀತಾರೆ. ಹೀಗಾಗಿ ಈ ಗೇರು ಬೀಜದ ಕೊಯ್ಲು ಮತ್ತು ಸಂಸ್ಕರಣೆ ಎಷ್ಟು ಮುಖ್ಯ ಮತ್ತು ಯಾವ ರೀತಿ ಮಾಡಬೇಕು ಅಂತೀರಿ ನೀವು? ಈ ಗೋಡಂಬಿಯಲ್ಲಿ ಏನಾಗುತ್ತದೆ ಅಂದರೆ ಪೂರ್ತಿಯಾಗಿ ಹಣ್ಣಾಗಿರುವಂಥ ಕಾಯಿಗಳನ್ನು ನಾವು ಒಂದೊಂದಾಗಿ ಕೊಯ್ಲು ಮಾಡಬೇಕಾಗುತ್ತೆ. ಸೊ ಈ ಗಿಡಗಳು ಅಕ್ಟೋಬರ್ ನವೆಂಬರಲ್ಲಿ ಹೂ ಬಿಟ್ಟು ಮಾರ್ಚ್ ಅಥವಾ ಮೇ ತಿಂಗಳಲ್ಲಿ ಕೊಯ್ಲಿಗೆ ಪ್ರಾರಂಭ ಆಗುತ್ತೆ. ಸೊ ಅವಾಗ ಪ್ರತಿಯೊಂದು ಹಣ್ಣನ್ನು ಕೊಯ್ಲು ಮಾಡಿ ಮೇಲೆ ಇರುವಂಥ ಕ್ಯಾಶ್ಯೂ ಆ್ಯಪಲ್ ಅಂತ ಏನು ಹೇಳ್ತೀವಿ ಅದನ್ನು ಬೀಜದಿಂದ ಸಪರೇಟ್ ಮಾಡಿ ಈ ಬೀಜಗಳನ್ನು ಸುಮಾರು 2-3 ದಿನಗಳವರೆಗೆ ಬಿಸಿಲಿನಲ್ಲಿ ಒಣಗಿಸಬೇಕು. ಈಗ ಸುಮಾರಾಗಿ ಎಲ್ಲ ಗೋಡಂಬಿ ಗಿಡಗಳು 3-4 ವರ್ಷದಲ್ಲಿ ಹೂ ಬಿಡಲು ಪ್ರಾರಂಭಿಸ್ತವೆ ಹಾಗೂ ಇದ್ದು ಇಳುವರಿ ಸ್ಟೆಬಿಲೈಸ್ ಆಗಬೇಕಂತಂದ್ರೆ ಸುಮಾರು 10 ವರ್ಷ ಬೇಕಾಗುತ್ತೆ. 10 ವರ್ಷದಿಂದ ಇದರ ಇಳುವರಿ ಪ್ರಾರಂಭ ಆಗುತ್ತೆ. 50 ವರ್ಷಗಳವರೆಗೂ ನಿರಂತರವಾಗಿ ಇದು ಇಳುವರಿಯನ್ನ ಕೊಡುತ್ತೆ. ಸೊ ಈಗ ಕೊಯ್ಲಾದ ನಂತರ ಈ ಕಾಯಿಗಳನ್ನು ಏನು ಮಾಡ್ತಾರೆ, ಅನೇಕ ಸಂಸ್ಕರಣಾ ವಿಧಾನಗಳಲ್ಲಿ ಇದನ್ನ ಸಪರೇಟ್ ಮಾಡ್ತಾರೆ. ಯಾಕಂದ್ರೆ ನಮಗೆ ಮೇಲೆ ಇರುವಂತ ಕವಚವನ್ನು ತೆಗೆದು ಒಳಗಡೆ ಇರುವಂತ ಬೀಜ ನಮ್ದು ಪ್ರಮುಖವಾದ ಭಾಗ. ಸೊ ಆ ಬೀಜವನ್ನು ನಮ್ದು ಪ್ರಮುಖವಾದ ಭಾಗ. ಸೊ ಆ ಬೀಜವನ್ನ ತೆಗಿಬೇಕಂತಂದ್ರೆ ಅನೇಕ ಪದ್ಧತಿಗಳನ್ನ ಇಲ್ಲಿ ಫಾಲೋ ಮಾಡ್ತಾರೆ. ಸೊ ಈ ಕವಚವನ್ನು ಬೇರ್ಪಡಿಸಲು ಕೆಲವೊಂದು ಇದು ಅಂದ್ರೆ ಅದರದ್ದು ಆರ್ದ್ರತೆಯನ್ನು ಕಾಪಾಡಬೇಕು ಸೀಡ್ ನಟ್ಟಿಂದು, ಆ ಕಾಯಿದೇನಿರುತ್ತೆ ಇಲ್ಲ ಅಂತಂದ್ರೆ ಅದು ಒಡೆದು ಹೋಗಿ ಒಳಗಿರುವಂತ ಬೀಳ್ತಾರೆ. ಸೊ ಈ ಕವಚವನ್ನು ಬೇರ್ಪಡಿಸಲು ಕೆಲವೊಂದು ಇದು ಅಂದ್ರೆ ಅದರದ್ದು ಆರ್ದ್ರತೆಯನ್ನು ಕಾಪಾಡಬೇಕು ಸೀಡ್ ನಟ್ಟಿಂದು, ಆ ಕಾಯಿದೇನಿರುತ್ತೆ ಇಲ್ಲ ಅಂತಂದ್ರೆ ಅದು ಒಡೆದು ಹೋಗಿ ಒಳಗಿರುವಂತ ಬೀಜಗಳು ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೀರು ಚಿಮುಕಿಸಿ ಅದರ ಆರ್ದ್ರತೆಯನ್ನು ಯಾವಾಗ್ಲೂ ಕಾಪಾಡ್ತಿರ್ಬೇಕು. ಅದನ್ನ ಇಂದು ಆ ಕಾಯಿದೇನಿರುತ್ತೆ ಇಲ್ಲ ಅಂತಂದ್ರೆ ಅದು ಒಡೆದು ಹೋಗಿ ಒಳಗಿರುವಂತ ಬೀಜಗಳು ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೀರು ಚಿಮುಕಿಸಿ ಅದರ ಆರ್ದ್ರತೆಯನ್ನು ಯಾವಾಗ್ಲೂ ಕಾಪಾಡ್ತಿರ್ಬೇಕು. ಅದ ನಂತರ ಅದನ್ನ ಹುರಿತಾರೆ, ಹುರಿಯುವಿಕೆ ಅಂತ ಒಂದು ಸ್ಟೆಪ್ ಫಾಲೋ ಮಾಡ್ತಾರೆ. ಸೊ ಅದರಲ್ಲಿ ಹುರಿದು ಒಳಗಿರುವಂತೆ. ಸೊ ಇಲ್ಲಿ ನೀರು ಚಿಮುಕಿಸಿ ಅದರ ಆರ್ದ್ರತೆಯನ್ನು ಯಾವಾಗ್ಲೂ ಕಾಪಾಡ್ತಿರ್ಬೇಕು. ಅದ ನಂತರ ಅದನ್ನ ಹುರಿತಾರೆ, ಹುರಿಯುವಿಕೆ ಅಂತ ಒಂದು ಸ್ಟೆಪ್ ಫಾಲೋ ಮಾಡ್ತಾರೆ. ಸೊ ಅದರಲ್ಲಿ ಹುರಿದು ಒಳಗಿರುವಂತ ಬೀಜವನ್ನ ಕಾಯಿಯಿಂದ ಬೇರ್ಪಡಿಸ್ತಾರೆ. ಆಮೇಲೆ ಕವಚವನ್ನು ಒಡೆದು ತೆಗಿಬೇಕು. ಕವಚವನ್ನು ತೆಗೆದ್ರೆ ಹುರಿಯುವಿಕೆ ಅಂತ ಒಂದು ಸ್ಟೆಪ್ ಫಾಲೋ ಮಾಡ್ತಾರೆ. ಸೊ ಅದರಲ್ಲಿ ಹುರಿದು ಒಳಗಿರುವಂತ ಬೀಜವನ್ನ ಕಾಯಿಯಿಂದ ಬೇರ್ಪಡಿಸ್ತಾರೆ. ಆಮೇಲೆ ಕವಚವನ್ನು ಒಡೆದು ತೆಗಿಬೇಕು. ಕವಚವನ್ನು ತೆಗೆದ್ಮೇಲೆ ಒಳಗಿರುವಂತ ಬೀಜಗಳೇನಿರುತ್ತೋ ಅವುಗಳನ್ನ ಒಣಗಿಸಬೇಕು ಬಿಸಿಲಿನಲ್ಲಿ 1 ವಾರದವರೆಗೂ ಒಣಗಿಸಬೇಕು. ಒಣಗಿಸಿದ ನಂತರ ಅದರ ಮೇಲೆ ಒಂದು ಕಂದು ಬಣ್ಣದ ಸಿಪ್ಪೆ ಇರುತ್ತದೆ ಒಳಗಿನ ಬೀಜಗಳ ಮೇಲೆ, ಆ ಸಿಪ್ಪೆಯನ್ನು ಕೂಡ ತೆಗೆಯಬೇಕಾಗುತ್ತದೆ. ಅದರ ನಂತರದ ದಿನಗಳಲ್ಲಿ ಇದನ್ನ ವರ್ಗೀಕರಿಸುವುದು ಅಂದ್ರೆ ಅವುಗಳ ಸೈಜಿಗೆ ಅನುಗುಣವಾಗಿ ಎಷ್ಟು ದೊಡ್ಡದಿದೆ ಹಾಗೂ ಒಂದು ಕಲರ್ ಬಣ್ಣ ಯಾವ ರೀತಿ ಇದೆ ಅದನ್ನ ನೋಡಿಕೊಂಡು ವರ್ಗೀಕರಿಸಬೇಕಾಗುತ್ತದೆ. ಸೊ ಈ ವರ್ಗೀಕರಣೆಯಲ್ಲಿ ಸೈಜ್ ಅಂತಂದ್ರೆ ನಾವು ಮಾರ್ಕೆಟ್ ಅಲ್ಲಿ ನೋಡಿರಬಹುದು W180, W240, W400 ಆ ರೀತಿ ಬರುತ್ತೆ. W ಅಂತಂದ್ರೆ ಇದ್ರ ತೂಕದ ಆಧಾರ ಮೇಲೆ ಏನಂತಂದ್ರೆ 1 ಪೌಂಡ್ ಗೋಡಂಬಿ ಬೀಜಗಳು ಆಗ್ಬೇಕಂತಂದ್ರೆ ಎಷ್ಟು ನಂಬರ್ ಆಫ್ ಸೀಡ್ ಕರ್ನೆಲ್ಸ್ ಎಷ್ಟು ನಂಬರ್ ಇರುತ್ತೆ ಅಂದ್ರೆ W180 ಅಂತಂದ್ರೆ ಒಂದು ಪೌಂಡಿಗೆ 180 ಬೀಜಗಳು ಬರ್ತವೆ. ಸೊ ಆ ರೀತಿ ಎಷ್ಟು ಕಮ್ಮಿ ಬೀಜಗಳು ಬರ್ತಾವೋ ಅಷ್ಟು ಸೈಜು ಚೆನ್ನಾಗಿರುತ್ತೆ ಅಂತ. ಫಸ್ಟ್ ಗ್ರೇಡ್ ಅಂತಂದ್ರೆ W180, ಸೊ ಅದಾದ್ಮೇಲೆ W240, ಆ ರೀತಿ ಎಲ್ಲ ಬೇರೆ ಬೇರೆ ಗ್ರೇಡ್ಗಳು ಬರುತ್ತೆ. ಸೊ ಇದು ವರ್ಗೀಕರಣ. ವರ್ಗೀಕರಣ ಆದ ತಕ್ಷಣ 1 kg 2 kg ಈ ರೀತಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಲಾಗುತ್ತದೆ. ಈಗಿನ ದಿನಮಾನಗಳಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಈ ಗೇರು ಬೀಜ ಬೆಳೆ ಏನಿದೆ ಅಲ್ಲ, ಇದು ಎಷ್ಟರ ಮಟ್ಟಿಗೆ ವಾಣಿಜ್ಯಾತ್ಮಕವಾಗಿ ಬೇರೆಲ್ಲ ಬೆಳೆಗಳಿಗಿಂತ ಮುಖ್ಯ ಮತ್ತು ಶ್ರೇಷ್ಠ ಮಟ್ಟದ್ದು ಅಂತೀರಿ ನೀವು? ಇಲ್ಲಿ ಇನ್ನೊಂದು ಅಂಶ ಹೇಳಕ್ ಇದ್ ಮಾಡಿದೆ, ಒಟ್ಟಾರೆಯಾಗಿ ಇದನ್ನೆಲ್ಲ ಬೆಳೆದ್ಮೇಲೆ ಇಳುವರಿ ಎಷ್ಟು ಕೊಡುತ್ತಪ್ಪ ಅಂತಂದ್ರೆ, ಪ್ರತಿಯೊಂದು ಗಿಡ 10-15 kg ಕಾಯಿಗಳನ್ನ ಪ್ರತಿ ಗಿಡ ಕೊಡುತ್ತೆ ಪ್ರತಿ ವರ್ಷಕ್ಕೆ. ಸೊ ಈ ಒಟ್ಟಾರೆಯಾಗಿ ನೋಡ್ಬೇಕಾದ್ರೆ ಇದು ಅತ್ಯಂತ ಪ್ರಮುಖವಾದ ವಾಣಿಜ್ಯ ಬೆಳೆ, ಯಾಕಂದ್ರೆ ಇದರ ಬೆಲೆನೂ ನೀವು ಮಾರುಕಟ್ಟೆಯಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು. ಆ ವರ್ಗೀಕರಿಸಿದ ಅಂಶಗಳ ಅನುಗುಣವಾಗಿ ಇದು 800-1,000, 1,500 ಈ ರೀತಿ ಹೋಗುತ್ತೆ ಪ್ರತಿ ಕೆಜಿಗೆ ಅವುಗಳ ಗ್ರೇಡ್ ಮೇಲೆ. ಸೊ ಮತ್ತೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಒಳ್ಳೆ ಚೆನ್ನಾಗಿರುವಂತಹ ಗ್ರೇಡಿನ ಇವುಗಳನ್ನ ಬೇರೆ ದೇಶಗಳಿಗೆ ರಫ್ತು ಕೂಡ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಇದ್ದದ್ದು ಅತ್ಯಂತ ಪ್ರಮುಖವಾದ ವಾಣಿಜ್ಯ ಬೆಳೆ ಮತ್ತು ಅತ್ಯಧಿಕ ಲಾಭವನ್ನು ಕೂಡ ರೈತನಿಗೆ ತಂದುಕೊಡುತ್ತೆ. ಇದಲ್ಲದೆ ನಾವು ನಿರ್ವಹಣೆ ಕೂಡ ತುಂಬಾ ಸುಲಭವಾದದ್ದು, ಇದಕ್ಕೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಏನು ಬೇಕಾಗಿಲ್ಲ, ಆರಾಮವಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗಬಹುದು. ಸೊ ಈ ನಾನು ಮೊದಲೇ ಹೇಳಿರುವಂತಹ ಅನೇಕ ಸುಧಾರಣಾ ಬೇಸಾಯ ಕ್ರಮಗಳನ್ನು ಉಪಯೋಗಿಸಿ ಈ ಬೆಳೆನ ಬೆಳೆದಲ್ಲಿ ರೈತರು ಒಳ್ಳೆ ಲಾಭವನ್ನು ಗಳಿಸಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಅಭಿಪ್ರಾಯದಲ್ಲಿ ನಮ್ಮ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯ ರೈತರು ಕೂಡ ಗೇರು ಬೀಜ ಪ್ಲಾಂಟೇಷನ್ಗಳನ್ನು ಯಶಸ್ವಿಯಾಗಿ ಮಾಡಬಲ್ಲರು ಅಂತೀರಿ ನೀವು? ಹೌದು, ಈಗಾಗಲೇ ಅನೇಕ ರೈತರು ಇದನ್ನ ಬೆಳಿಲಿಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ 7-8 ವರ್ಷದ ಬೆಳೆ ಕೂಡ ಇಲ್ಲಿ ಸುತ್ತಮುತ್ತಲ ಇದೆ. ನಾ ಮೊದಲೇ ಹೇಳ್ದಂಗೆ ಈ ವೆಂಗುರ್ಲ 4 ಮತ್ತು ವೆಂಗುರ್ಲ 8 ತಳಿಗಳು ಇಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಏನಂದ್ರೆ ಹೂ ಮತ್ತು ಕಾಯಿ ಕಚ್ಚೋ ಸಮಯದಲ್ಲಿ ಸ್ವಲ್ಪ ಕೇರ್ ಚೆನ್ನಾಗಿ ಕಾಳಜಿ ತಗೊಂಡು ಚೆನ್ನಾಗಿ ಬೆಳೆಸಿದ್ರೆ ಒಳ್ಳೆ ಇಳುವರಿಯನ್ನು ಗಳಿಸಬಹುದು ಅಂತ ಹೇಳ್ತೇನೆ. ತುಂಬಾ ಸಂತೋಷ ರಾಜೇಶ್ವರಿ ನಿಡ್ಗುಂದಿ ಅವರೇ, ಇದುವರೆಗೆ ಈ ಗೋಡಂಬಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಉಪಯುಕ್ತವಾದಂತಹ ಅನೇಕ ಮಾಹಿತಿಯನ್ನ ನಮ್ಮ ರೈತ ಮಿತ್ರರಿಗೆ ನೀಡಿದ್ರಿ. ನಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗೋಡಂಬಿ ಬೆಳೆ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ರಾಜೇಶ್ವರಿ ನಿಡ್ಗುಂದಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಅರುಣ್ ನಾಯಕ್. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ. ಕೃಷಿ ಬೆಳೆಗಳ ಮೌಲ್ಯ ವರ್ಧಿಸುವಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿರುವ 70% ಜನತೆ ಕೃಷಿ ಉದ್ಯಮವನ್ನು ಅವಲಂಬಿಸಿದ್ದಾರೆ. ಕೃಷಿಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಬಹಳ ಮಹತ್ತರವಾಗಿದೆ. ಕೃಷಿ ಮಹಿಳೆಯು ಹೊಲ ಸ್ವಚ್ಛಗೊಳಿಸೋದ್ರಿಂದ ಹಿಡ್ಕೊಂಡು ಕಾಳುಗಳನ್ನ ಬಿತ್ತಿ ಬೆಳೆಸೋದು, ಕೊಯ್ಲು ಮಾಡೋದು, ಸಂಗ್ರಹಿಸೋದು ಅಷ್ಟೇ ಅಲ್ಲದೆ ಅದರಿಂದ ಆಹಾರ ತಯಾರಿಸಿ ಬಡಿಸೋವರೆಗೂ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾಳೆ. ಕೃಷಿಕ ಒಕ್ಕಿದ ಕಾಳುಗಳನ್ನ ಹಾಗೆ ಪೇಟೆಗೆ ಒಯ್ದು ಕಡಿಮೆ ಬೆಲೆಗೆ ಮಾರಿ ಅದಕ್ಕೆ ಮಾಡಿದ ಖರ್ಚನ್ನು ತೆಗಿತಾನೆ. ಅದೇ ಬೆಳೆಗೆ ವ್ಯಾಪಾರಿ ಮೌಲ್ಯವರ್ಧನೆ ಮಾಡಿ 2 ಪಟ್ಟು ಹೆಚ್ಚು ಆದಾಯನ ಗಳಿಸ್ತಾನೆ. ಬೆಳೆ ಮೌಲ್ಯವರ್ಧನೆ ಅಂದ್ರೆ ಕಚ್ಚಾ ರೂಪದಲ್ಲಿರುವಂತಹ ಬೆಳೆನ ಸ್ವಚ್ಛ ಮಾಡಿ ಪ್ಯಾಕ್ ಮಾಡೋ ಮುಖಾಂತರ ಅಥವಾ ಅದರಿಂದ ವಿವಿಧ ಪಾಕಗಳನ್ನು ತಯಾರಿಸಿ ಮೌಲ್ಯ ಹೆಚ್ಚಿಸೋದೇ ಆಗಿದೆ. ಉದಾಹರಣೆ ಹೇಳೋದಾದ್ರೆ ಜೋಳನ ಸ್ವಚ್ಛ ಮಾಡ್ದೇನೆ ಹಾಗೆ ಮಾರೋದ್ರಿಂದ ಕಡಿಮೆ ಬೆಲೆ ಸಿಗುತ್ತೆ, ಅದನ್ನೇ ಸ್ವಚ್ಛ ಮಾಡಿ ಪ್ಯಾಕ್ ಮಾಡಿ ಮಾರಿದ್ರೆ ಹೆಚ್ಚಿನ ಲಾಭ ಸಿಗುತ್ತೆ, ಅದನ್ನೇ ಹೀಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಲಾಭ ಸಿಗುತ್ತೆ. ಸೊ ಈ ರೀತಿ ನಾವು ಮೌಲ್ಯವರ್ಧನೆಯಿಂದ ಹೆಚ್ಚಿನ ಲಾಭವನ್ನು ಪಡಿಬಹುದಾಗಿದೆ. ಅದೇ ರೀತಿ ನಾವು ಹಿಟ್ಟು ಮಾಡೋದಿರ್ಲಿ, ರವಾ ಮಾಡೋದಿರ್ಲಿ, ಶಾವಿಗೆ ಮಾಡಿ ಮಾರೋದ್ರಿಂದ ಪಡಿಬಹುದು. ಅದೇ ರೀತಿ ದವಸ ಧಾನ್ಯ ಇರಬಹುದು, ಹಣ್ಣು ತರಕಾರಿಗಳ ಮೌಲ್ಯವರ್ಧನೆ ಸಹ ಉತ್ತಮ ಉದ್ಯಮ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಮೌಲ್ಯವರ್ಧನೆ ಕಾರ್ಯನ ಮಹಿಳೆ ವಹಿಸ್ಕೊಂಡ್ರೆ ಅವಳಿಗೆ ಮನೆಯಲ್ಲಿನೇ ತಾನೇ ಕುಳಿತುಕೊಂಡು ತಾನೇ ಯಜಮಾನತಿಯಾಗಿ ನಿರ್ವಹಿಸುವ ಆದಾಯೋತ್ಪನ್ನ ಗೃಹ ಉದ್ಯಮ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಬದಲಾಗುತ್ತಿರುವ ಸಾಮಾಜಿಕ ಪರಿಸರ, ನಗರೀಕರಣ ಇಂತಹ 10 ಹಲವು ಉದ್ಯೋಗಾವಕಾಶಗಳನ್ನ ಸೃಷ್ಟಿಸ್ತಾ ಇದೆ ಅಂತ ಅನ್ಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಇವುಗಳಲ್ಲೇ ಕೆಲವೊಂದನ್ನು ಹೇಳೋದಾದ್ರೆ ದವಸ ಧಾನ್ಯ ಸ್ವಚ್ಛ ಮಾಡಿ ಪ್ಯಾಕ್ ಮಾಡೋದು, ಮಾರಾಟ ಮಾಡೋದು, ದವಸ ಧಾನ್ಯ ಹಿಟ್ಟು ಮಾಡೋದಿರ್ಬೋದು, ಬೆಳೆ ಹಿಟ್ಟು ಮಾಡಿ ಮಾರಾಟ ಮಾಡೋದಿರ್ಬೋದು, ಬೆಳೆ ಕಾಳನ್ನ ಪಾಲಿಶ್ ಮಾಡೋದಿರ್ಬೋದು, ಹುರಿಗಾಳು ಮಾಡೋದಿರ್ಬೋದು, ಶೇಂಗಾ ಕುಸುಬಿ ಇತ್ಯಾದಿಯಿಂದ ನಾವು ಎಣ್ಣೆನ ತಯಾರಿಸಿ ಮಾರಾಟ ಮಾಡೋದಿರ್ಬೋದು, ಮತ್ತೆ ಹಂಗೇನೆ ಸಿದ್ಧ ಆಹಾರಗಳು ಚಟ್ನಿ, ಉಪ್ಪಿನಕಾಯಿ, ಹಪ್ಪಳ ಈ ತರದನ್ನು ಸಹ ಅವಳು ಮಾರಾಟ ಮಾಡಬಹುದಾಗಿದೆ. ಶಾವಿಗೆ ತಯಾರು ಮಾಡೋದು, ಮಕ್ಕಳ ಆಹಾರ ಮಾಲ್ಟು ಆ ತರದ್ದು, ಮತ್ತೆ ಹಣ್ಣಿನಿಂದ ನಾವು ಹಣ್ಣಿನ ಜಾಮ್ ಮಾಡೋದಿರ್ಬೋದು, ಜ್ಯೂಸ್ ಮಾಡೋದಿರ್ಬೋದು, ತರಕಾರಿಗಳನ್ನ ಒಣಗಿಸಿ ಮಾರಾಟ ಮಾಡೋದಿರ್ಬೋದು, ಬೇಕರಿ ಪದಾರ್ಥ ಮಾಡೋದಿರ್ಬೋದು, ಈ ರೀತಿ 10 ಹಲವಾರು ಪದಾರ್ಥಗಳನ್ನ ಮಾಡಿ ಕೃಷಿ ಮಹಿಳೆ ಏನಿದ್ದಾಳೆ ಅವಳು ಗೃಹ ಉದ್ಯಮವನ್ನಾಗಿ ಮಾಡಿಕೊಂಡು ಲಾಭವನ್ನ ಗಳಿಸ್ಲಿಕ್ಕೆ ಮತ್ತು ಆದಾಯವನ್ನ ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಬಹುದು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಒಂದು ಕೃಷಿ ಗೀತೆಯನ್ನ ಕೇಳೋಣ. ಕೃಷಿ ಗೀತೆ. ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು. ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು. ಇದು ಎಂಥ ಮೇಳ, ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು. ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುದ್ದಿನಂಥ ಕಾಳ. ನೀಡು ಮೇಳ, ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುದ್ದಿನಂಥ ಕಾಳ. ನೀಡುತ್ತಿದೆ ನಮಗೆಲ್ಲ ಮುದ್ದಿನಂಥ ಕಾಳ. ಇನ್ನು ಹೊತ್ತಾದ ರೈತ ಬಾಂಧವರೇ, ಮತ್ತೆ ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಶೇಷ ರೈತರೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಸಿರಿತರದ ಸಿರಿಧಾನ್ಯಗಳು ಪ್ರಾಯೋಜಿತ ಕಾರ್ಯಕ್ರಮ ಇದು. ರಾಯಚೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿಯಿಂದ ಬ್ರೆಡ್ ತಯಾರಿಸುವ ತಾಂತ್ರಿಕತೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ವೀಣಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ನಮಸ್ಕಾರ ವೀಣಾ ಅವರೇ. ನಮಸ್ಕಾರ ಹೇಳಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಗಿಯಿಂದ ಮುಖ್ಯವಾಗಿ ಬ್ರೆಡ್ಡು, ಬಿಸ್ಕೆಟ್ಟು, ನ್ಯೂಡಲ್ಸು ಮತ್ತು ಬಿಸ್ಕೆಟ್ಟು, ನ್ಯೂಡಲ್ಸು ಮತ್ತು ರಸ್ಗಳನ್ನು, ಸಾಕಷ್ಟು ಚಾಟ್ಗಳನ್ನು ರಾಗಿಯಿಂದ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಕೇಳುಗರಿಗೆ ತಿಳಿಸಿ, ರಾಗಿಯಿಂದ ಬ್ರೆಡ್ಡು ಮತ್ತು ಬಿಸ್ಕೆಟನ್ನು ಮಾಡ್ತಕ್ಕಂಥ ವಿಧಾನದ ಬಗ್ಗೆ ಹೇಳಿಕೊಡಿ. ಮೊದಲನೇದಾಗಿ ರಾಗಿ ಬ್ರೆಡ್ ಹೇಳಿ ಸರ್, ರಾಗಿ ಬ್ರೆಡ್ನ ನಾವು ಯಾವ ಥರ ಮೊದಲನೇದಾಗಿ ನಮ್ಮ ಕೇಳುಗರಿಗೆ ತಿಳಿಸಿ ರಾಗಿಯಿಂದ ಬ್ರೆಡ್ಡು ಮತ್ತು ಬಿಸ್ಕೆಟನ್ನು ಮಾಡ್ತಕ್ಕಂಥ ವಿಧಾನದ ಬಗ್ಗೆ ಹೇಳಿಕೊಡಿ. ಮೊದಲನೇದಾಗಿ ರಾಗಿ ಬ್ರೆಡ್ ಹೇಳಿ ಸರ್, ರಾಗಿ ಬ್ರೆಡ್ನ ನಾವು ಯಾವ ಥರ ತಯಾರಿಸ್ತೀವೋ ಸೊ ಆ ಥರನೇ ತಯಾರಿಸ್ಬೋದು. ನಮಗೆಲ್ಲ ಗೊತ್ತಿದೆ ಮೈದಾನ ಆದಷ್ಟು ಕಡಿಮೆ ಬಳಸಬೇಕು ಅಂತ. ನಾವು ಬ್ರೆಡ್ಡಿಗೆ ಬಂದರೆ ಅದನ್ನು ಸಂಪೂರ್ಣವಾಗಿ ತೆಗೆಯೋಕ್ಕೆ ಆಗಲ್ಲ, ಯಾಕಂದರೆ ನಮಗೆ ಬ್ರೆಡ್ ಅಂದ ತಕ್ಷಣ ತಲೆಯಲ್ಲಿ ಬರೋದು ಅದು ಒಂದು ಮೃದು ಆ ಥರ ಇದೆ. ಹಾಗಾಗಿ ನಾವು ಸಂಪೂರ್ಣ ನಿವಾರಣೆ ಮಾಡಕ್ಕ ಆಗಲ್ಲ. ಅಂದ್ರೆ ಮೈದಾ ಮಣ್ಣ ಮತ್ತು ರಾಗಿ ಹಿಟ್ಟನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಸೇರಿಸಬೇಕಾಗತ್ತೆ ಬ್ರೆಡ್ಗೆ? ಅದು ಮೈದಾ 50%, ಈ ರಾಗಿ 50%. ಸೊ ಆ ಥರ ಸೇರಿಸ್ಕೊಂಡು ಅದಕ್ಕೆ ಮತ್ತೆ ಆದಂತಹ ನೀರು, ಈಸ್ಟ್ ಆಗಿರ್ಬೋದು, ಸೊ ಈಸ್ಟ್ ಅನ್ನೋ ಒಂದು ಪದಾರ್ಥ ಬಳಸ್ತೀವಿ, ಅದರಿಂದ ನಾವೇನು ಫರ್ಮೆಂಟೇಷನ್ ಅಂತ ಹೇಳ್ತೀವಲ್ಲ, ಸೊ ಅದು ಈಸ್ಟ್ ಆಕಾರ ಮಾಡುತ್ತೆ. ಸೊ ಈಸ್ಟನ್ನು ಮಿಕ್ಸ್ ಮಾಡ್ತೀವಿ, ಸಕ್ಕರೆ ಮತ್ತು ಸ್ವಲ್ಪ ಹಾಲಿನ ಪುಡಿ ಮತ್ತು ಸ್ವಲ್ಪ ಫ್ಲೇವರ್ಗೆ ವಿನೆಗರ್, ಉಪ್ಪು, ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಈ ಬ್ರೆಡ್ಡನ್ನು 10 ನಿಮಿಷಗಳ ಕಾಲ ಇದನ್ನೆಲ್ಲ ಕಲಿಸ್ಬೇಕು. ಈ ಹಿಟ್ಟನ್ನು ಹಿಟ್ಟು ಬಂದ ತಕ್ಷಣ ಇದರದ್ದು ಅರ್ಧ ಕೆ ಜಿ ಆ ಥರದ್ದು ಒಂದು ಉಂಡೆಗಳನ್ನ ಮಾಡುವಂತಹ ಮಷಿನ್ ಇದೆ, ಅಥವಾ ಕೈಯಿಂದನೂ ಮಾಡ್ಬೋದು. ಸೊ ಆ ಥರನ ಮಾಡಿ ನಂತರ ಅದನ್ನು ನಮಗೆ ಬ್ರೆಡ್ ಶೇಪ್ ಗೊತ್ತಿದೆ, ಈ ಥರ ಉದ್ದಗೆ ಇರುತ್ತದೆ. ಸೊ ಆ ಅರ್ಧ ಕೆ ಜಿ ಆದಂತಹ ಉಂಡೆನ ನಾವು ನೆಕ್ಸ್ಟು ಉದ್ದನೆ ಮಾಡುವಂತಹ ಮಷಿನ್ಗೆ ಹಾಕಿ ಅದನ್ನು ಮೌಲ್ಡ್ ಅಂತ ಹೇಳ್ತೀವಿ. ನಾವು ನೆಕ್ಸ್ಟು ಉದ್ದನೆ ಮಾಡುವಂತಹ ಮಷಿನ್ಗೆ ಹಾಕಿ ಅದನ್ನು ಮೌಲ್ಡ್ ಅಂತ ಹೇಳ್ತೀವಿ. ಸೊ ಮೌಲ್ಡಲ್ಲಿ ಹಾಕಿ 3 ಗಂಟೆಗಳ ಕಾಲ ಬಿಡಬೇಕು. ನಾವು ಈಸ್ಟ್ ಏನಿದೆಯಲ್ಲ, ಸೊ ಈಸ್ಟ್ ಅವಾಗ ತನ್ನ ಕಾರ್ಯ ಶುರು ಮಾಡ್ಕೊಳ್ಳುತ್ತೆ, ಬ್ರೆಡ್ ಅವಾಗ ಉಬ್ಬಿಕೊಳ್ಳುತ್ತೆ, ನಮಗೆ ಅದನ್ನ ತೆಗೆದು ನೋಡ್ಬೋದು. ನಂತರ ಅದನ್ನು ನಾವು ಓವನಲ್ಲಿ, ಓವನ್ ಆಲ್ರೆಡಿ ಟೆಂಪ್ರೇಚರ್ ನಾವು ಫಿಕ್ಸ್ ಮಾಡಿರ್ತೀವಿ ಅದರಲ್ಲಿ ರೀಚ್ ಆಗಿರುತ್ತೆ. ನಾವು ಅದನ್ನ ಇಟ್ಟು 20 ನಿಮಿಷಗಳ ಕಾಲ ಬೇಯಿಸಿ ನಂತರ ಅದನ್ನ ಹೊರ ತೆಗೆದು ತಣ್ಣಗಾಗೋವರೆಗೂ ಬಿಡಬೇಕು. ನಂತರ ಅದನ್ನ ಮೋಲ್ಡ್ ಸಮೇತವಾಗಿ ಅದನ್ನ ಓವನ್ ಅಲ್ಲಿ ಇಡಬೇಕು. ಇಡಬೇಕು, ರೋಟರಿ ಓವನ್ಸ್ ಅಂತ ಇರುತ್ತೆ, ಅದರಲ್ಲಿ ನಾವು ಟ್ರೇನ್ ಇಟ್ಟಿರ್ತೀವಿ, ರ್ಯಾಕ್ ಇರುತ್ತೆ, ಅದು ತಿರುಗ್ತಾ ಇರುತ್ತೆ. ಅಂದ್ರೆ ತಿರುಗೋದು ಯಾಕೆ ಅಂದ್ರೆ ಬ್ರೆಡ್ಡಿನ ಮೌಲ್ಡಿನ ಎಲ್ಲಾ ಭಾಗಕ್ಕೂ ಹೀಟು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಅಂತ. ಆತರ ಅದು ರ್ಯಾಕ್ ಇಂದ ಹೊರಗಡೆ ತೆಗೆದು 20 ನಿಮಿಷಗಳಾದ ನಂತರ ಆಮೇಲೆ ಅದು ತಣ್ಣಗಾದ್ಮೇಲೆ, ಬಿಸಿದನ್ನೇ ನಾವು ಕಟ್ ಮಾಡಕ್ ಆಗಲ್ಲ, ಅದೆಲ್ಲ ಬ್ರೆಡ್ ಶೇಪ್ ಹಾಳಾಗೋಗುತ್ತೆ. ತಣ್ಣಗಾದ್ಮೇಲೆ ನಮ್ಮ ಬ್ರೆಡ್ ಕಟಿಂಗ್ ಮಷೀನ್ ಅಲ್ಲಿ ಹಾಕಿ ಅದನ್ನ ನಾವು ಕಟ್ ಆದ ತಕ್ಷಣ ಪ್ಯಾಕ್ ಮಾಡಿ ನಮ್ಮ ಮಾರುಕಟ್ಟೆಗೆ ಕಳಿಸಬಹುದು. ರಾಗಿ ಒಂದು ಬ್ರೆಡ್ಗೆ ಬೇಡಿಕೆ ಹೇಗಿದೆ? ಬ್ರೆಡ್ಗೆ ಇದಕ್ಕೆ ಬಹಳಷ್ಟು ಚೆನ್ನಾಗಿರುತ್ತ ಟೇಸ್ಟು? ಟೇಸ್ಟ್ ಚೆನ್ನಾಗಿರುತ್ತೆ, ನಮ್ಮ ಬೇರೆ ಬ್ರೆಡ್ಗಳಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಅಷ್ಟು ಇದು ಅಷ್ಟು ಫೇಮಸ್ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಜನರಿಗೆ ಸೊ ಈ ತರಹದ ಕಾರ್ಯಕ್ರಮಗಳ ಮೂಲಕ ನಾವು ಅದರ ಬಗ್ಗೆ ಮಾಹಿತಿ ಅಥವಾ ಅವೇರ್ನೆಸ್ ಕೊಟ್ಟರೆ ಅವರು ಮುಂದೆ ಇದನ್ನ ತಿನ್ನೋಕೆ ಸ್ಟಾರ್ಟ್ ಮಾಡಿ. ಈಗ ರಾಗಿ ಬ್ರೆಡ್ ಅನ್ನ ಮನೆಯಲ್ಲೇ ಕೆಲವೊಂದೇ ಇದನ್ನ ತಿನ್ನೋಕೆ ಸ್ಟಾರ್ಟ್ ಮಾಡಿ. ಈಗ ರಾಗಿ ಬ್ರೆಡ್ ಅನ್ನ ಮನೆಯಲ್ಲೇ ಕೆಲವೊಂದಿಷ್ಟು ಮಂದಿ ಇಷ್ಟಪಡ್ತಿರ್ತಾರೆ, ರಾಗಿ ತಿನ್ಬೇಕು ಅಂತೇಳಿ, ಮಕ್ಕಳಿಗೆಲ್ಲ ತಿನ್ನಿಸ್ಬೇಕು. ಆದರೆ ಮಕ್ಕಳು ಬ್ರೆಡ್ ಬಿಸ್ಕೆಟ್ ಮಾಡಿ ಕೊಟ್ಟರೆ ಭಾಳ ಇಷ್ಟಪಟ್ಟು ತಿಂತಾರೆ. ಬ್ರೆಡ್ ಅನ್ನ ಮನೆಯಲ್ಲೇ ಮಾಡ್ಕೋಬಹುದಾ? ರಾಗಿ ಬ್ರೆಡ್ ಅನ್ನ ಹೆಣ್ಮಕ್ಳು ಮನೆಯಲ್ಲೇನೆ ಮಾಡ್ಕೋಬಹುದಾ ಅಂತೀರಾ? ಹೇಗೆ ಮನೆಯಲ್ಲಿ ಈ ತರ ನಾನೇನು ಹೇಳಿ, ಮಕ್ಕಳಿಗೆಲ್ಲ ತಿನ್ನಿಸ್ಬೇಕು ಆದ್ರೆ ಮಕ್ಕಳು ಬ್ರೆಡ್ ಬಿಸ್ಕೆಟ್ ಮಾಡಿ ಕೊಟ್ಟರೆ ಭಾಳ ಇಷ್ಟಪಟ್ಟು ತಿಂತಾರೆ. ಬ್ರೆಡ್ ಅನ್ನ ಮನೆಯಲ್ಲೇ ಮಾಡ್ಕೋಬಹುದಾ? ರಾಗಿ ಬ್ರೆಡ್ ಅನ್ನ ಹೆಣ್ಮಕ್ಳು ಮನೆಯಲ್ಲೇನೆ ಮಾಡ್ಕೋಬಹುದಾ ಅಂತೀರಾ? ಹೇಗೆ ಮನೆಯಲ್ಲಿ ಈ ತರ ನಾನೇನು ಹೇಳಿದ್ನಲ್ಲ, ಇದನ್ನೇ ನಾವೆಲ್ಲ ಮನೆಯಲ್ಲೇ ಮಾಡ್ಕೋಬಹುದು. ಸೊ ಚಿಕ್ಕ ಚಿಕ್ಕ ಓವನ್ಗಳಲ್ಲಿ ಇಟ್ಟು ಮನೇಲಿ ಓವೆನ್ಸ್ ಇರುತ್ತಲ್ಲ, ಸೊ ಅದ್ರ ರಾಗಿ ಬ್ರೆಡ್ ಅನ್ನ ಹೆಣ್ಮಕ್ಳು ಮನೆಯಲ್ಲೇನೆ ಮಾಡ್ಕೋಬಹುದಾ ಅಂತೀರಾ? ಹೇಗೆ ಮನೇಲಿ ಈ ತರ ನಾನೇನು ಹೇಳಿದ್ನಲ್ಲ, ಇದನ್ನೇ ನಾವೆಲ್ಲ ಮನೆಯಲ್ಲೇ ಮಾಡ್ಕೋಬಹುದು. ಸೊ ಚಿಕ್ಕ ಚಿಕ್ಕ ಓವನ್ಗಳಲ್ಲಿ ಇಟ್ಟು ಮನೇಲಿ ಓವೆನ್ಸ್ ಇರುತ್ತಲ್ಲ, ಸೊ ಅದರಲ್ಲಿ ಇಟ್ಟು ಕೂಡ ಅವರು ಬ್ರೆಡ್ ಮಾಡ್ಬೋದು. ಅಥವಾ ಕೆಲವರು ಕುಕ್ಕರಲ್ಲೂ ಕೂಡ ಇಟ್ಟು ತುಂಬಾ ಜನ ಟ್ರೈ ಮಾಡಿದ್ದಾರೆ, ಕೇಕು ಬ್ರೆಡ್ ಆ ಥರದ್ದನ್ನೆಲ್ಲ. ಅಂದ್ರೆ ಈ ರಾಗಿ ಬ್ರೆಡ್ ಕೇವಲ ಒಂದ್ 4-5 ದಿನ ಅವರಿಗೆ ಮಾತ್ರ ಇಟ್ಟು ತಿನ್ಲಿಕ್ಕೆ ಯೋಗ್ಯ ಆಗುತ್ತೆ? ಎಲ್ಲಾ ತರಹದ ಬ್ರೆಡ್ ಗಳಾದ್ರೂ 4-5 ದಿನ ಅಷ್ಟೇ ನಾವು ರೆಕಮೆಂಡ್ ಮಾಡೋದು. ಈಗ ಬಹಳಷ್ಟು ಬ್ರೆಡ್ ಗಳನ್ನ ಪ್ಯಾಕೆಟ್ ನಲ್ಲಿ ಕವರ್ ಮಾಡಿರ್ತಾರೆ, ಕವರ್ ಮಾಡಿ ಮಾರ್ಕೆಟ್ ನಲ್ಲಿ ಇಟ್ಟಿರ್ತಾರೆಲ್ಲ, ಅದ್ರ ಮೇಲೆ ಏನು ಎಕ್ಸ್ಪೈರಿ ಡೇಟ್ ಅವು ಇವು ಏನು ಇರೋದಿಲ್ಲ? ಯೂಶ್ವಲಿ ಆಕ್ಚುಲಿ ಮಾರ್ಕೆಟ್ ಗೆ ಬರ್ತಿದೆ ಅಂದ್ರೆ ಅದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರಬೇಕು, ಮತ್ತೆ ಅದ್ರ ಮೇಲೆ ಅವರೆಲ್ಲ ಮೆನ್ಷನ್ ಮಾಡಿರ್ಬೇಕು ಇದು ಎಷ್ಟು ದಿನ, ಬೆಸ್ಟ್ ಬಿಫೋರ್ 5 ಡೇಸ್, ಮತ್ತೆ ಏನೇನು ಕಂಟೆಂಟ್ ಇದೆ, ಮತ್ತೆ ಅವ್ರಿಗೆ ಮಾರ್ಕೆಟ್ ಮಾಡುವಂತಹ ಒಂದು ಕಂಪನಿಗೆ FSSA ಲೈಸೆನ್ಸ್ ಇರಬೇಕು. ಈ ತರದ್ದೆಲ್ಲ ಇದ್ದಾಗ ನಾವು ಯಾರೇ ಗ್ರಾಹಕರು ಅದನ್ನೆಲ್ಲ ನೋಡ್ಬಿಟ್ಟು ಅವರು ತೆಗೆದುಕೊಳ್ಬೇಕು. ಇನ್ನೊಂದು ಮುಖ್ಯವಾದದ್ದು, ಇತ್ತೀಚೆಗೆ ರಾಗಿಯಿಂದ ಬಿಸ್ಕೆಟ್ಸು ಬಹಳಷ್ಟು ಪ್ರಚಲಿತ ಆಗ್ತಾ ಇದೆ, ಬಹಳಷ್ಟು ಮಹತ್ವವನ್ನು ಪಡಿತಾ ಇದೆ. ಬಿಸ್ಕೆಟ್ ಬಗ್ಗೆ ಹೇಳಿ, ರಾಗಿ ಬಿಸ್ಕೆಟ್ಟು ಹೇಗೆ ಮಾಡೋದು, ಯಾವ ರೀತಿ ರಾಗಿ ಬಿಸ್ಕೆಟ್ಟು ಕೀಪಿಂಗ್ ಕ್ವಾಲಿಟಿ ಇರುತ್ತೆ, ಆಮೇಲೆ ಹೇಗೆ ಇದು ಟೇಸ್ಟ್ ಆಗಿರುತ್ತೆ ಅಂತಕ್ಕಂಥದ್ದು. ಈಗ ನಾವು ಬಿಸ್ಕೆಟ್ ತೆಗೆದುಕೊಂಡ್ರೆ 3 ತಿಂಗಳವರೆಗೂ ಇಡ್ಬೋದು. ರಾಗಿ ಬಿಸ್ಕೆಟ್ ಆಗಿರ್ಬೋದು, ನಾವು ಬೇರೆ ಯಾವುದಾದ್ರೂ ಸಿರಿಧಾನ್ಯಗಳ ಬಿಸ್ಕೆಟ್ ಆಗಿರ್ಬೋದು, ಇದನ್ನು ನಾವು 3 ತಿಂಗಳವರೆಗೆ ಇಟ್ಟು ಮಾಡ್ಬೋದು. ಯಾಕಂದ್ರೆ ಇದನ್ನು ನಾವು ಜಾಸ್ತಿ ಟೆಂಪ್ರೇಚರಲ್ಲಿ ಬೇಯಿಸ್ತೀವಿ, ನೀರಿನ ಅಂಶ ಅದರಲ್ಲಿ ಆಲ್ಮೋಸ್ಟ್ ಕಡಿಮೆ ಇರುತ್ತೆ, ಹಾಗಾಗಿ ಇದರ ಜೀವಿತಾವಧಿ ಜಾಸ್ತಿ ಇರುತ್ತೆ. ನಾವು 100% ವರ್ಗೂ ಕೂಡ ಎಲ್ಲ ಸಿರಿಧಾನ್ಯಗಳ ಬಿಸ್ಕೆಟ್ನ ತಯಾರಿಕೆ ಮಾಡಿದ್ದೀವಿ, 100% ನಾವು ರಾಗಿ ಬಿಸ್ಕೆಟ್ನು ಮಾಡಬಹುದು. ಸೊ ಬಿಸ್ಕೆಟ್ ತೆಗೆದುಕೊಳ್ಬೇಕು, ನಂತರ ಅದಕ್ಕೆ ಸಕ್ಕರೆ ಪುಡಿ ಹಾಕಿ ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ, ಮತ್ತೆ ಕ್ರೀಮ್ ಅಂತ ಹೇಳ್ತೀವಿ ನಾವು, ಬೆಣ್ಣೆ ಬಿಸ್ಕೆಟ್ ಅಂತೆಲ್ಲ ಹೇಳ್ತೀವಲ್ಲ, ಸೊ ಆ ಥರ ಅದಕ್ಕೆ ಕ್ರೀಮ್ ಹಾಕಬೇಕು. ಸೊ ಕ್ರೀಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಅಲ್ಲೇ ಕ್ರೀಮ್ ಹಾಕ್ಬೇಕು. ಹೌದು, ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ನಮ್ಮ ಬ್ರೆಡ್ಡಿನ ನಂತರ ನಾವು ತಿನ್ಬೇಕಾದ್ರೆ ಹಾಕೋಂಗಿಲ್ಲ, ನೀರು ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು, ನಂತರ ಅದಕ್ಕೆ ಫ್ಲೇವರ್ ಹಾಕ್ತೀವಿ. ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಂತರ ಅದನ್ನೇ ಇದನ್ನ ಕೈಯಿಂದ ಕೂಡ ಮಾಡಬಹುದು. ಸೊ ಕೈಯಿಂದ ಮನೇಲಿ ಯಾರಾದ್ರೂ ಮಾಡ್ತೀವಿ ಅಂದ್ರೆ ತುಂಬಾ ಚೆನ್ನಾಗಿ ನಾದ್ಬೇಕು, ಅಂದ್ರೆ ಗಟ್ಟಿಯಾಗಿ ನಾದ್ಬೇಕು ಇದನ್ನ, ತುಂಬಾ ಚೆನ್ನಾಗಿ ಎಷ್ಟು ಹಿಟ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಮುಂದೆ ಬಿಸ್ಕೆಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನಾವು ಇಲ್ಲಿ ಚೆನ್ನಾಗಿ ನಾದಿಲ್ಲ ಅಂದ್ರೆ ಮುಂದೆ ಬಿಸ್ಕೆಟ್ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಸಕ್ಕರೆ ನೋಡಿ, 1 ಕೆಜಿ ಒಂದು ರಾಗಿ ಹಿಟ್ಟಿಗೆ ಎಷ್ಟು ಸಕ್ಕರೆ ಹಾಕಬೇಕು, ಎಷ್ಟು ಮೈದಾ ಹಾಕಬೇಕು? ಮೈದಾ 30%, 1 ಕೆಜಿ ರಾಗಿ ಹಿಟ್ಟಿದ್ರೆ 100 ಗ್ರಾಮ್ ಮೈದಾ ಹಾಕೋದ ಆ ಥರನ ಹಾಕ್ಬೋದು. ಸೊ 30% ಇಲ್ಲ ಆಲ್ಮೋಸ್ಟ್ ನಾವು ಮೈದಾನು ಕೂಡ ತೆಗಿಬಹುದು, ರಾಗಿಯಿಂದನೇ ಮಾಡಬಹುದು. ಸೊ ಇದಕ್ಕೆ ಕ್ರೀಮ್ ಎಷ್ಟು ಹಾಕಬೇಕು ತಾವು ಹೇಳಿದ್ರಲ್ಲ ಈಗ? ಸೊ ಇದು ಒಂದು 150 ಗ್ರಾಮ್ ಹಾಕಬೇಕು 1 ಕೆಜಿಗೆ ಒಂದು ಕೆಜಿಗೆ, ನಂತರ ಸಕ್ಕರೆನ 400 grams ಹಾಕಬೇಕು. ಸೊ ಈ ಥರ ಮಾಡಿಕೊಂಡು ಫ್ಲೇವರ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದು, ವೆನಿಲ್ಲಾ ಫ್ಲೇವರ್ ಅಂತ ಇರುತ್ತೆ, ಅದನ್ನು ಫ್ಲೇವರ್ಗೋಸ್ಕರ ಹಾಕ್ಕೊಳ್ಳೋದು. ಸೊ ಇದನ್ನೆಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ನಾದಿ, ನೀರು ಎಷ್ಟು, ಒಂದು 100 grams 100 ml ಹಾಕ್ಬೋದು? ಹೌದು, ಅಷ್ಟು ಹಾಕಿದ್ರೆ ಸಾಕು. ಸೊ ಅದು ನಮಗೆ ಅನುಭವದ ಮೇಲೆ ಗೊತ್ತಾಗುತ್ತೆ ಹಿಟ್ಟು ಹೆಂಗೆ ಬರ್ತಿದೆ ಅಂತ. ಎಲ್ಲ ಹಿಟ್ಟು ಚೆನ್ನಾಗಿ ನಾದಿದ್ಮೇಲೆ ಸೊ ಅದನ್ನು ಒಂದು ಟ್ರೇಗೆ ಅಥವಾ ಒಂದು ಟೇಬಲ್ ಮೇಲೆ, ಅದನ್ನ ಮನೆ ಕೈಯಿಂದಲೇ ಮಾಡ್ತಿದ್ದೀವಿ ಅಂದರೆ ಸೊ ಅದನ್ನ ಒಂದು ಟೇಬಲ್ ಮೇಲೆ ನೀಟಾಗಿ ನಾವು ಚಪಾತಿ ಹೆಂಗೆ ಲಟ್ಟಿಸ್ತೀವಲ್ಲ ಆ ಥರ ಸ್ವಲ್ಪ ದಪ್ಪನಾಗಿ ಲಟ್ಸ್ಕೊಂಡು, ಮತ್ತು ಚಿಕ್ಕ ಚಿಕ್ಕ ಮೌಲ್ಡ್, ನಮ್ಗೆ ಯಾವ ಶೇಪ್ ಬೇಕೋ ಆ ಥರದ ಶೇಪ್ ಮೌಲ್ಡ್ ತೊಗೊಂಡು ಅದನ್ನ ಕಟ್ ಮಾಡಿ ನಂತರ ಟ್ರೇಗೆ ಹಾಕಿ ಓವನಲ್ಲಿ ಇಟ್ಟು ಒಣಗಿಸ್ಬೋದು. ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಬಿಸ್ಕೆಟ್ ಡ್ರಾಪಿಂಗ್ ಮಷಿನ್ ಅಂತಲೂ ಇದೆ, ಅದರಲ್ಲೆಲ್ಲ ಫಂಕ್ಷನ್ ಸೆಟ್ ಇರುತ್ತೆ, ನಾವು ಅದರಲ್ಲಿ ಹಿಟ್ಟು ಹಾಕ್ಬಿಡ್ತೀವಿ, ಈಗೆಲ್ಲ ಕಲಿಸಿದ್ದು. ಸೊ ನಂತರ ಅದು ನಾವು ಅದು ಸೆನ್ಸಾರ್ ಬೇಸ್ಡ್ ಮಷಿನ್ ಇದೆ, ಸೊ ಅಲ್ಲಿ ಟ್ರೇ ಇಟ್ಟರೆ ಆಟೋಮೆಟಿಕಲಾಗಿ ನಾವು ಯಾವ ಥರ ಡೈ ರೌಂಡ್ ಇದ್ರೆ ರೌಂಡ್, ಸ್ಕ್ವಯರ್ ಇಲ್ಲ ಫ್ಲವರ್ ಶೇಪ್, ಆ ಥರದ್ದೆಲ್ಲ ಬಿಸ್ಕೆಟ್ ಶೇಪಲ್ಲಿ ಬರುತ್ತೆ. ನಂತರ ಆ ಟ್ರೇನ ತೆಗೆದುಕೊಂಡೋಗಿ ನಾವು ಓವೆನ್ನಲ್ಲಿಟ್ಟು 15 ನಿಮಿಷಗಳ ಕಾಲ ಅದನ್ನು ಬಿಸ್ಕೆಟ್ನ ಡ್ರೈ ಮಾಡಿ ನಂತರ ಆರಿದ್ಮೇಲೆ ಬಾಕ್ಸ್ಗಳಿಗೆ ಹಾಕಿ, ಏರ್ ಟೈಟ್ ಬಾಕ್ಸ್ಗಳಿಗೆ ಹಾಕಬೇಕು. ಸೊ ಆ ಥರ ಹಾಕಿ ಅದನ್ನು ನಾವು 3 ತಿಂಗಳವರೆಗೂ ಇದನ್ನು ಸೇಫಾಗಿ ಸ್ಟೋರ್ ಮಾಡಬಹುದು. ರಸ್ಕನ್ನು ಯಾವ ರೀತಿ ತಯಾರು ಮಾಡೋದು, ರಾಗಿ ಹಿಟ್ಟಿನಿಂದ? ಈಗ ನಾವೇನು ಬ್ರೆಡ್ಡಿಗೆ ಏನು ಮಾಡಿದ್ದೀವಿ ಸೇಮ್ ಪ್ರೊಸೀಜರೇ ಮಾಡಬೇಕು. ಸೊ ಈ ಬ್ರೆಡ್ಡನ್ನು ಒಂದ್ಸಲ ನಾವು 3 ತಿಂಗಳವರೆಗೂ ಇದನ್ನು ಸೇಫಾಗಿ ಸ್ಟೋರ್ ಮಾಡಬಹುದು. ರಸ್ಕನ್ನು ಯಾವ ರೀತಿ ತಯಾರು ಮಾಡೋದು, ರಾಗಿ ಹಿಟ್ಟಿನಿಂದ? ಈಗ ನಾವೇನು ಬ್ರೆಡ್ಡಿಗೆ ಏನು ಮಾಡಿದ್ದೀವಿ ಸೇಮ್ ಪ್ರೊಸೀಜರೇ ಮಾಡಬೇಕು. ಸೊ ಈ ಬ್ರೆಡ್ಡನ್ನು ಒಂದ್ಸಲ ನಾವು ರೋಸ್ಟ್ ಮಾಡಿ ಹೊರಗೆ ತೆಗಿತೀವಲ್ಲ, ಸೊ ಅದನ್ನು ಹಾಗೆ ಇಟ್ಟು ಮತ್ತೊಂದ್ಸಲ ರೋಸ್ಟ್ ಮಾಡಬೇಕು. ಇದು ಎಲ್ಲ ನಾದ್ಕೊಂಡು ಹಿಟ್ಟಿದ್ದನ್ನು, ಈ ರಸ್ಕಿಗೆ ಶೇಪ್ ಬೇರೆ ಇರುತ್ತೆ ನಾವು ಆದರೆ ಅದು ಅದನ್ನ ಆವಾಗಲೇ ನಾನು ಮೌಲ್ಡಲ್ಲಿ ಹಾಕಬೇಕು ಅಂತ ಹೇಳಿದೆ. ಇದು ರಸ್ಕಿನ ಶೇಪ್ ನಿಮಗೆಲ್ಲ ಗೊತ್ತಿದೆ, ಸೊ ಒಂಥರ ಆಯತಾಕಾರ ಇಲ್ಲ ಅಂದರೆ ಸಣ್ಣ ಆಯತಾಕಾರ ಚಿಕ್ಕ ಚಿಕ್ಕದಾಗಿರುತ್ತೆ. ಹೌದು, ಚಿಕ್ಕ ಚಿಕ್ಕ. ಆ ಥರದನ್ನು ಫಸ್ಟ್ ರೋಸ್ಟ್ ಮಾಡಿ ನೆಕ್ಸ್ಟ್ ಡಬಲ್ ರೋಸ್ಟ್ ಮಾಡಿದ್ರೆ ಅಥವಾ ಡಬಲ್ ಟೈಮ್ ನಾವು ಓವನಲ್ಲಿ ಇಟ್ಟರೆ ಸೊ ಈ ಥರ ರಸ್ಕ್ ರೆಡಿ ಆಗುತ್ತೆ. ಸೊ ಈ ರಸ್ಕಿನ ಜೀವಿತಾವಧಿ ತುಂಬ ಜಾಸ್ತಿ ಇದೆ, ನಾನು ಹೇಳಿದೆ ಆಲ್ಮೋಸ್ಟ್ 1 ತಿಂಗಳವರೆಗೂ ಅದೇನು ಹಾಳಾಗಲ್ಲ, ಯಾಕಂದರೆ ನಾವು ಇದನ್ನ ಡಬಲ್ ಟೈಮ್ ಬೇಯಿಸ್ತಿದ್ದೀವಿ, ಹಾಗಾಗಿ ಇದರಲ್ಲಿ ಯಾವುದೇ ತೇವಾಂಶ ಅಥವಾ ಮಾಯಿಶ್ಚರ್ ಕಂಟೆಂಟ್ ಇರಲ್ಲ. ಸೊ ಹಾಗಾಗಿ ನಾವು ಇದನ್ನು ಜಾಸ್ತಿ ದಿನಗಳವರೆಗೆ ಸ್ಟೋರ್ ಮಾಡಬಹುದು. ಯಾವ ಒಂದು ತಿಂಡಿಗಳಿಗೆ ಜಾಸ್ತಿ ಬೇಡಿಕೆ ಬರ್ತಾ ಇದೆ ರಾಗಿಯಿಂದ? ತಾವು ಹೇಳಿದ್ರೆ ಮಕ್ಕಳು ಇಷ್ಟಪಡೋದು ಬ್ರೆಡ್ಡು, ಬಿಸ್ಕೆಟು, ರಸ್ಕು, ಮತ್ತು ಇತ್ತೀಚೆಗೆ ಮಕ್ಕಳು ನೂಡಲ್ಸ್ ಆ ಥರದ್ದನ್ನೆಲ್ಲ ಇಷ್ಟಪಡ್ತಿದ್ದಾರೆ. ಸೊ ನಾವು ಶಾವ್ಗೆ ಅಥವಾ ನೂಡಲ್ಸ್ಗೆ ಏನು ಮಾಡ್ತೀವಿ, ಅಕ್ಕಿ ಹಿಟ್ಟನ್ನೆಲ್ಲ ಬಳಸ್ತಿದ್ದೀವಿ. ಸೊ ನಾವು ಅಲ್ಲಿ ಅದು ಅಕ್ಕಿ ಹಿಟ್ಟು ರೀಪ್ಲೇಸ್ ಮಾಡಿ ಸೊ ಈ ನವಣೆ ಅಥವಾ ರಾಗಿ ಹಿಟ್ಟನ್ನು ಬಳಸೋದ್ರಿಂದ ಸೊ ನಾವು ಅದರಿಂದನೂ ಕೂಡ ನೂಡಲ್ಸ್ನ ತಯಾರಿಸ್ಬೋದು. ಹೇಗೆ ಇಲ್ಲಿ ನೂಡಲ್ಸ್ ಹೇಗೆ ಸಿದ್ಧತೆ ಮಾಡ್ಕೋಬೇಕು ಹಿಟ್ಟನ್ನು ನೂಡಲ್ಸಿಗೆ? ನೂಡಲ್ಸಿಗೆ ನಾವು ಈ ರಾಗಿ ಹಿಟ್ಟು ಸೊ ಮತ್ತೆ ಸ್ವಲ್ಪ ಇದರಲ್ಲಿ ನಾವು ರವಾ ತಗೋತೀವಿ. ಸೊ ಅದನ್ನು ಮಿಕ್ಸ್ ಮಾಡಿ ನಂತರ ಸೊ ನೀರನ್ನು ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ನಾವು ಮನೆಯಲ್ಲೇ ಮಾಡ್ತಿದ್ದೀವಿ ಅಂದರೆ ಈ ಸಂಡಿಗೆದ್ದು ಒತ್ತೋದು ಬರುತ್ತಲ್ಲ ಸೊ ಅದರಿಂದ ಮಾಡ್ಕೋಬಹುದು. ಹಿಟ್ಟನ್ನು ಅದರಲ್ಲಿ ಹಾಕಿ ಒತ್ತಬೇಕು, ಒತ್ತಬೇಕು. ಇಲ್ಲಾಂದರೆ ಶಾವ್ಗೆ ಮಷಿನ್ಗಳಿದೆ ಸೊ ಅದರಲ್ಲೂ ಕೂಡ ಮಾಡಬಹುದು. ಅದರಲ್ಲಿ ನೂಡಲ್ಸ್ ಅಂದರೆ ಸ್ವಲ್ಪ ದಪ್ಪ ಇರುತ್ತೆ, ಸೊ ಅದರದ್ದು ಥಿಕ್ನೆಸ್ ಸ್ವಲ್ಪ ಸರ್ಕಲ್ ಇರುತ್ತಲ್ಲ ಅದು ದೊಡ್ಡದಿರುತ್ತೆ, ಅದನ್ನು ನೂಡಲ್ಸ್ ಆಗುತ್ತೆ. ನಂತರ ಶಾವ್ಗೆ ಅಂದರೆ ತುಂಬ ತೆಳಗಿರುತ್ತೆ, ನಾವೆಲ್ಲ ನೋಡಿದ್ದೀವಿ. ಸೊ ಹಾಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸೊ ಅದಕ್ಕೆ ಎಕ್ಸ್ಟ್ರೂಡೆಡ್ ನೂಡಲ್ಸ್ ಅನ್ನ ಮಷಿನಿಂದ ಹಾಕಿ ಕೈಯಿಂದ ಒತ್ತಿದ ಮೇಲೆ ದಪ್ಪಾಗಿ ಬರುತ್ತೆ, ದಪ್ಪ ಎಳೆಯಾಗಿ. ಹೌದು. ಅದನ್ನು ಹೇಗೆ ಡ್ರೈ ಮಾಡೋದು, ಒಣಗಿಸೋದು ಅಥವಾ ಬೇಯಿಸೋದು, ಏನು ಮಾಡ್ಬೇಕಂತಿರಲ್ಲಿ ನೂಡಲ್ಸ್? ನಮ್ಮಲ್ಲಿ ಹಾಟ್ ಟ್ರೇ ಡ್ರೈಯರ್ಸ್ ಅಂತ ಇದೆ, ಸೊ ಅದರಲ್ಲಿ ಒಣಗಿಸ್ಬೋದು. ಸೊ ಮನೆಯಲ್ಲೇ ಒಣಗಿಸ್ಬೇಕಂದ್ರೆ ನೆರಳಲ್ಲಿ ಒಣಗಿಸ್ಬೇಕು, ನೆರಳಲ್ಲಿ ಒಣಗಿಸ್ಬೇಕು. ಇನ್ನೊಂದು ಸೋಲಾರ್ ಟನಲ್ ಡ್ರೈಯರ್ ಅಂತ ಇದೆ. ಸೊ